ಆಕಾಶವಾಣಿ ಮಡಿಕೇರಿ ಕೇಳುಗರೆ, ಈಗ ಸಮಯ 6:59. ಕಾರ್ಯಕ್ರಮ ಕೃಷಿರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಏರೋಬಿಕ್ ಪದ್ಧತಿಯಲ್ಲಿ ಭತ್ತದ ಬೇಸಾಯ, ಈ ಕುರಿತು ಡಾಕ್ಟರ್ ಅಮೃತಾ ಟಿಜಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಅಮೃತ ಅವರೇ. ನಮಸ್ಕಾರ. ಭತ್ತ ನಮ್ಮ ಮುಖ್ಯವಾದ ಆಹಾರದ ಬೆಳೆ. ಈ ಬೆಳೆಯನ್ನು ನಾವು ಮುಂಗಾರಿನಲ್ಲಿ ಬೆಳ್ಕೊಳ್ತೀವಿ, ಬೇಸಿಗೆ ಭತ್ತವಾಗಿ ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ಕೂಡ ಬೇಸಾಯ ಮಾಡ್ತೀವಿ. ಭತ್ತದ ಬಗ್ಗೆ ಇರುವಂತ ಒಂದು ವಿಷಯ ಏನು ಅಂದ್ರೆ, ಇದು ಹೆಚ್ಚು ನೀರನ್ನ ಬಯಸುವಂತ ಬೆಳೆ. ಇಡೀ ಬೆಳೆಯ ಅವಧಿಯಲ್ಲಿ ನೀರನ್ನ ನಿಲ್ಲಿಸಿ ಬೆಳೆಯಬೇಕಾಗತ್ತೆ, ಹಾಗಾಗಿ ಹೆಚ್ಚು ನೀರು ಇದಕ್ಕೆ ಬೇಕಾಗತ್ತೆ ಅನ್ನೋದೊಂದು ವಿಚಾರ. ಆದರೆ ಈಗೀಗ ಈ ಭತ್ತವನ್ನು ಬೇರೆ ಬೆಳೆಗಳ ರೀತಿಯಲ್ಲೇ ಕಡಿಮೆ ನೀರನ್ನ ಬಳಸಿಕೊಂಡು ಬೆಳೆಯಬಹುದು ಅನ್ನೋ ಸಂಶೋಧನೆ ಆಗಿದೆ. ನಮ್ಮ ರೈತರು ಹಿಂದೆ ಬರಗದ್ದೆ ಭತ್ತ ಅಂತ ಬೆಳೀತಾ ಇದ್ರು ಈ ಜೌಗು ಪ್ರದೇಶದಲ್ಲಿ, ಇಲ್ಲೆಲ್ಲಾನು. ಇವತ್ತು ಈ ಏರೋಬಿಕ್ ಪದ್ಧತಿ ಅಭಿವೃದ್ಧಿ ಪಡಿಸಲಾಗಿದೆ. ತಾವಿವತ್ತು ಈ ಏರೋಬಿಕ್ ಪದ್ಧತಿ ಭತ್ತದ ಬೇಸಾಯದ ಬಗ್ಗೆ ರೈತ ಬಾಂಧವರಿಗೆ ಪರಿಚಯ ಮಾಡಿಕೊಡ್ಬೇಕು. ಮೊದಲಿಗೆ ಈ ಏರೋಬಿಕ್ ಪದ್ಧತಿ ಭತ್ತದ ಬೇಸಾಯ ಅಂದ್ರೆ ಏನು ಅಂತ ಒಂದು ಪರಿಚಯ ಮಾಡಿಕೊಡ್ತೀರಾ? ಭತ್ತ ನೀರನ್ನ ಹೆಚ್ಚು ಬಯಸುವಂತ ಸಸ್ಯ, ಆದ್ರೆ ಅದು ಭತ್ತ ನೀರಲ್ಲೇ ಇರಬೇಕು ಅಂತ ಏನು ಇಲ್ಲ, ಆದ್ರೆ ಹೆಚ್ಚು ನೀರನ್ನ ಬಯಸುತ್ತೆ ಅದು ಸತ್ಯ. ಇತ್ತೀಚೆಗೆ ಆಗ್ತಿರುವಂತಹ ನೀರಿನ ಅಭಾವ ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಕೆಸರು ಗದ್ದೆ ಮಾಡ್ದೇನೆ, ಗದ್ದೆಯಲ್ಲಿ ನೀರನ್ನ ನಿಲ್ಲಿಸ್ದೇನೆ, ಒಣ ಬೇಸಾಯದಲ್ಲಿ ಯಾವ ರೀತಿ ಇತರ ಬೆಳೆಗಳನ್ನ ಬೆಳೀತಾ ಇದ್ದೀವಿ ಅದೇ ರೀತಿ ಭತ್ತವನ್ನ ಬಿತ್ತನೆ ಮಾಡಿ ಬೆಳೆಯುವಂತ ಒಂದು ಪದ್ಧತಿನ ನಾವು ಏರೋಬಿಕ್ ಪದ್ಧತಿಯಲ್ಲಿ ಭತ್ತದ ಬೇಸಾಯ ಅಂತ ಕರಿತೀವಿ. ಮುಖ್ಯವಾಗಿ ಈ ಏರೋಬಿಕ್ ಭತ್ತದ ಬೇಸಾಯದ ಮಹತ್ವ ಏನು ಅಂತೀರಿ? ನಮ್ಮ ಭಾರತ ದೇಶದಲ್ಲಿ ಭತ್ತ ಅನ್ನುವಂಥದ್ದು ಪ್ರಮುಖವಾದಂತ ಆಹಾರ ಬೆಳೆ. ಇದನ್ನ ಕೆಸರು ಗದ್ದೆ ಮಾಡಿ, ಸಸಿ ಮಡಿ ಮಾಡಿ, ನಾಟಿ ಮಾಡಿ ಬೆಳೆಯುವಂಥದ್ದು ಅನಾದಿ ಕಾಲದಿಂದನೂ ನಡ್ಕೊಂಡ್ಬಂದಿರುವಂತಹ ಒಂದು ಪದ್ಧತಿ ಅಂತ ಹೇಳ್ಬೋದು. ಇದರಿಂದ ಹೆಚ್ಚಿನ ನೀರು, ಸಮಯ ಮತ್ತೆ ಶ್ರಮ ವ್ಯಯ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಅತಿ ಮುಖ್ಯವಾಗಿ ನೀರು. ಯಾಕೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ಮಳೆಯ ಪ್ರಮಾಣದಲ್ಲಾಗಿರ್ಬೋದು, ಮಳೆಯ ಹಂಚಿಕೆಯಲ್ಲಾಗಿರ್ಬೋದು ಅನೇಕ ರೀತಿಯ ವ್ಯತ್ಯಾಸಗಳು ಆಗ್ತಾ ಇದೆ. ಸೊ ಹಾಗಾಗಿ ನಮ್ಮ ರೈತ ಬಾಂಧವರು ಕೆಸರು ಗದ್ದೆ ಮಾಡಿ ನಾಟಿ ಮಾಡುವಂತಹ ವಿಧಾನವನ್ನ ಸಂಪೂರ್ಣವಾಗಿ ಕೈಬಿಟ್ಟು ಈ ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು ಹಾಗೂ ಇತರ ಬೆಳೆಗಳನ್ನ ಒಣ ಬೇಸಾಯವನ್ನ ಮಾಡ್ತಾ ಇದೀವಿ. ಸೊ ಆ ರೀತಿಯಲ್ಲೇ ಬೇಸಾಯ ಮಾಡಿದ್ವಿ ಅಂತಂದ್ರೆ 50% ನೀರನ್ನ ಉಳಿತಾಯ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇನ್ನು ಯಾವ್ಯಾವ ಒಳ್ಳೆ ವಿಚಾರಗಳು ಇದಾವೆ ಇದರಲ್ಲಿ ಅಂತೀರಿ? 30% ಕೂಲಿ ಆಳುಗಳ ಉಳಿತಾಯವನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. 80% ಬಿತ್ತನೆ ಬೀಜವನ್ನ ಈ ಒಂದು ಪದ್ಧತಿಯಲ್ಲಿ ಉಳಿತಾಯ ಮಾಡಬಹುದು. ನಾನು ಆಗ್ಲೇ ಹೇಳಿದಾಗೆ ಬೇಸಾಯದ ಶ್ರಮ ಆಗಿರ್ಬೋದು, ಸಮಯ ಆಗಿರ್ಬೋದು ಅದನ್ನು ಸಹ ಕಡಿಮೆ ಮಾಡಬಹುದು. ಅತಿ ಮುಖ್ಯವಾಗಿ ಭತ್ತ ಅಂತ ಬಂದಾಗ ಪಡ್ಲಿಂಗ್ ಆಪರೇಷನ್ ಮಾಡದೇ ಇರೋದ್ರಿಂದ ಮಣ್ಣಿನ ಕಣರಚನೆಯನ್ನ ಸುಧಾರಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಹಾಗೆ ಈ ಪದ್ಧತಿಯಲ್ಲಿ ಕೆಸರು ಗದ್ದೆ ಮಾಡಿ ನೀರನ್ನ ನಿಲ್ಲಿಸ್ತಾ ಇರೋದ್ರಿಂದಾಗಿ ಮೀಥೇನ್ ಅನಿಲದ ಉತ್ಪಾದನೆಯನ್ನ ಕಡಿಮೆ ಮಾಡಬಹುದು. ಸೊ ಇದರಿಂದ ನಾವು ಪರಿಸರ ಮಾಲಿನ್ಯವನ್ನ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಸಾಧಾರಣವಾಗಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಎಕರೆಗೆ 25 kg ಬಿತ್ತನೆ ಬೀಜ ಬಳಸ್ಕೊಳ್ತೀವಿ, ಇದರಲ್ಲಿ ಅದಕ್ಕಿಂತ ಬಹಳ ಕಡಿಮೆ ಬಿತ್ತನೆ ಬೀಜ ಬೇಕಾಗತ್ತೆ ಅಂತ ಹೇಳಬಹುದು. ಸುಮಾರು 1/5 ಬಿತ್ತನೆ ಬೀಜ ಬೇಕಾಗಬಹುದು. 80% ಉಳಿತಾಯ ಮಾಡಬಹುದು ಅಂದಾಗ ಕೇವಲ 3 kg 1 ಎಕರೆಗೆ ಸಾಕಾಗುತ್ತೆ ಈ ಒಂದು ಪದ್ಧತಿಯಲ್ಲಿ. ಇನ್ನು ಮುಖ್ಯವಾಗಿ ಏರೋಬಿಕ್ ಭತ್ತದ ತಳಿಗಳ ವಿಶೇಷತೆಗಳು ಏನು, ಆ ತಳಿಗಳ ಹೆಸರುಗಳೇನು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಮಾಸ್ 9461 ಅಥವಾ ಶಾರದಾ ಅಂತ ಹೇಳ್ತೀವಿ, ಮಾಸ್ 26, ಅನಘ, ರಾಶಿ ಇವೆಲ್ಲ ವಿಶೇಷವಾಗಿ ನಮ್ಮ ಏರೋಬಿಕ್ ಪದ್ಧತಿಯಲ್ಲಿ ಬೆಳೆಯುವಂತ ತಳಿಗಳು. ಮತ್ತೆ ಹೈಬ್ರಿಡ್ ಅಂತ ನೋಡಿದಾಗ KRH2 ಅಂತ ಹೇಳ್ತೀವಿ. ಸೊ ಈ ಹೈಬ್ರಿಡ್ ಭತ್ತವನ್ನು ಸಹ ಈ ಒಂದು ಪದ್ಧತಿಯಲ್ಲಿ ಬೆಳಿಬಹುದು. ಹಾಗೇನೆ ಈ ತಳಿಯ ವಿಶೇಷತೆ ಏನು ಅಂತ ನೋಡಿದಾಗ, ನೀರು ನಿಲ್ಲಿಸಿ ಬೆಳೆಯುವಂತಹ ಭತ್ತದ ತಳಿಯ ಇಳುವರಿಯನ್ನ, ಜೊತೆಗೆ ಬರ ಪರಿಸ್ಥಿತಿಗಳಲ್ಲಿ ಬೆಳೆಯುವಂತಹ ಭತ್ತದ ತಳಿಯ ಬರ ನಿರೋಧಕ ಶಕ್ತಿಯನ್ನ, ಎರಡೂ ಗುಣಗಳನ್ನ ಸಮ್ಮಿಲನಗೊಳಿಸಿ ಅಭಿವೃದ್ಧಿಪಡಿಸಿರುವಂತಹ ಒಂದು ತಳಿಯ ಏರೋಬಿಕ್ ಭತ್ತ ಅಂತ ಹೇಳ್ಬೋದು. ಮಣ್ಣಿನಲ್ಲಿ ಹೆಚ್ಚು ತೇವಾಂಶ ಇಲ್ದಿದ್ರೂ ಸಹ ಈ ಏರೋಬಿಕ್ ಭತ್ತದ ತಳಿಗಳೇನಿದಾವೆ ಅವು ಸಮೃದ್ಧವಾಗಿ ಬೆಳೆಯುವಂತ ಸಾಮರ್ಥ್ಯವನ್ನ ಹೊಂದಿದವೆ. ಹಾಗೇನೆ ಈ ಒಂದು ತಳಿಗಳು ಮಧ್ಯಮ ಅವಧಿಯ ತಳಿಗಳು, ಅಂದ್ರೆ 110-120 ದಿನಗಳಲ್ಲಿ ಮಾಗುವಂತಹ ತಳಿಗಳಾಗಿವೆ. 110-120 ದಿನಗಳು, ಹೌದು. ಸೊ ಹಾಗೇನೆ ಅತಿ ಹೆಚ್ಚಿನ ತೆಂಡೆಗಳನ್ನು ಸಹ ಹೊಡೆಯುವಂತಹ ಗುಣ ಇದರಲ್ಲಿದೆ. ಸೊ ಹಾಗೆ ಒತ್ತಡ ಸಹಿಷ್ಣುತೆ ಆಗಿರ್ಬೋದು, ಬರ ನಿರೋಧಕ ಶಕ್ತಿ ಆಗಿರ್ಬೋದು, ರೋಗ ಮತ್ತು ಕೀಟಗಳ ಬಾಧೆ ಆಗಿರ್ಬೋದು, ಇದೆಲ್ಲನೂ ಸಹ ತುಂಬಾ ಕಡಿಮೆ ಇರುತ್ತೆ ಈ ಒಂದು ತಳಿಗಳಲ್ಲಿ. ಇನ್ನು ಮುಖ್ಯವಾಗಿ ಏರೋಬಿಕ್ ಪದ್ಧತಿ ಭತ್ತದ ಬೇಸಾಯದಲ್ಲಿ ಯಾವ್ಯಾವ ಕಾಲದಲ್ಲಿ ಭತ್ತದ ಬೆಳೆ ತಗೋಬಹುದು? ಮುಂಗಾರಲ್ಲಿ ಈ ಒಂದು ಏರೋಬಿಕ್ ಭತ್ತವನ್ನ ಬೆಳಿತೀವಿ ಅಂತ ಅಂದಾಗ ಜೂನ್ ಮತ್ತು ಜುಲೈ ತಿಂಗಳಿನಲ್ಲಿ ಬಿತ್ತನೆ ಮಾಡುವಂತದ್ದು ತುಂಬಾ ಸೂಕ್ತವಾದ ಕಾಲ. ಆದ್ರೆ ಬೇಸಿಗೆಯಲ್ಲಿ ನಾವು ಬಿತ್ತನೆ ಮಾಡ್ತೀವಿ ಅಂದಾಗ February 2nd ಭೂಮಿಯಲ್ಲಿ ನೇರವಾಗಿ ಬಿತ್ತನೆ ಮಾಡುವಂತಹ ಭತ್ತವನ್ನ ಬಿತ್ತನೆ ಮಾಡುವಂತದ್ದು ಸೂಕ್ತ ಅಂತ ಹೇಳ್ಬೋದು. ಅಂದ್ರೆ ಮುಂಗಾರಿನಲ್ಲಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಸಸಿ ಮಡಿ ಮಾಡಿಕೊಂಡು ಬೇಸಾಯ ಮಾಡುವಾಗ ಸೆಪ್ಟೆಂಬರ್ ಮೊದಲನೇ ವಾರದವರೆಗೂ ಕೂಡ ಭತ್ತವನ್ನ ನಾಟಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ಏರೋಬಿಕ್ ಪದ್ಧತಿಯಲ್ಲಿ ಜೂನ್ ಜುಲೈ ತಿಂಗಳಿನಲ್ಲಿ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ನಾವು ಬಳಸ್ಕೊಳ್ಳುವಂತಹ ತಳಿಗಳು ಕೂಡ ಮಧ್ಯಮಾವಧಿ ತಳಿಗಳು, 120 ದಿನದಲ್ಲಿ ಬರುವಂತವು. ಬೇಸಿಗೆಯಲ್ಲಿ ಆದ್ರೆ February 2nd ಒಳಗಡೆ ಬೇಸಾಯವನ್ನ ಪ್ರಾರಂಭ ಮಾಡಬೇಕಾಗತ್ತೆ. ಅಂದ್ರೆ ಬೀಜವನ್ನ ಇಲ್ಲಿ ನೇರವಾಗಿ ಬಿತ್ತನೆ ಮಾಡಬೇಕಾಗತ್ತೆ. ಅಂದ್ರೆ ಈಗ ಬಿತ್ತನೆ ಬೀಜದ ಪ್ರಮಾಣ ಮುಖ್ಯವಾದ ಒಂದು ಅಂಶ ಅಂತ ಹೇಳ್ಬೋದು. ಸಾಕಷ್ಟು ಬಿತ್ತನೆ ಬೀಜವನ್ನ ಉಳಿಸಬಹುದು ಈ ಪದ್ಧತಿ ಅನುಸರಿಸೋದ್ರಿಂದ ಅಂತ ತಾವ್ ಹೇಳಿದ್ರಿ. 1 ಎಕರೆಗೆ ಎಷ್ಟು ಬಿತ್ತನೆ ಬೀಜ ಬೇಕಾಗತ್ತೆ? 1 ಎಕರೆಗೆ ಕೇವಲ 3 kg ಬಿತ್ತನೆ ಬೀಜ ಸಾಕಾಗತ್ತೆ. ಅಷ್ಟು ಪ್ರಮಾಣದಲ್ಲಿ ನಮಗೆ ಬಿತ್ತನೆ ಬೀಜ ಉಳಿತಾಯ ಆಗುತ್ತೆ. ಈಗ ಮಾಮೂಲಿ ಸಾಂಪ್ರದಾಯಿಕ ಪದ್ಧತಿ ನೋಡಿದಾಗ 25 kg ಬೇಕಾಗತ್ತೆ. ಸೊ ಇಲ್ಲಿ 80% ನಾವು ಉಳಿತಾಯವನ್ನ ಮಾಡಬಹುದು. ಕೇವಲ 3 kg ಸಾಕಾಗತ್ತೆ. ಇನ್ನ ಮಣ್ಣು ಹೇಗಿದ್ರೆ ಒಳ್ಳೇದು ಅಂತಿದೆ ಏರೋಬಿಕ್ ಪದ್ಧತಿ ಭತ್ತದ ಬೇಸಾಯಕ್ಕೆ? ಈ ಏರೋಬಿಕ್ ಪದ್ಧತಿ ಭತ್ತವನ್ನ ಉತ್ತಮ ನೀರಿನ ನಿರ್ವಹಣೆಯೊಂದಿಗೆ ನಾವು ಎಲ್ಲಾ ರೀತಿಯ ಮಣ್ಣಲ್ಲೂ ಬೆಳಿಬಹುದು. ಇನ್ನ ಭೂಮಿಯ ಸಿದ್ಧತೆ ಬಹಳ ಮುಖ್ಯವಾಗತ್ತೆ, ಮತ್ತೆ ಬೇಸಾಯ ಕ್ರಮವನ್ನು ಅನುಸರಿಸೋದು ಕೂಡ ಅಷ್ಟೇ ಮುಖ್ಯವಾಗತ್ತೆ. ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಮುಖ್ಯವಾಗಿ ನೀರು ನಿಲ್ಲದಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಡಬೇಕಾಗತ್ತೆ. ಹಾಗಾಗಿ ಕೆಸರುಗದ್ದೆ ಮಾಡಿಕೊಂಡು ಹಸಿರೆಲೆ ಗೊಬ್ಬರವನ್ನೆಲ್ಲ ಸೇರಿಸಿ ಅಲ್ಲಿ ಭೂಮಿ ಸಿದ್ಧತೆ ಮಾಡ್ತೀವಿ. ಈ ಏರೋಬಿಕ್ ಪದ್ಧತಿನಲ್ಲಿ ಭೂಮಿ ಸಿದ್ಧತೆ ಹೆಂಗ್ ಮಾಡ್ಕೋಬೇಕಾಗತ್ತೆ? ಏರೋಬಿಕ್ ಪದ್ಧತಿ ನಾನು ಆಗ್ಲೇ ಹೇಳ್ದಂಗೆ ಇತರೆ ಬೆಳೆಗಳನ್ನ ಬೆಳೆಯುವಾಗ ಹೇಗೆ ಒಣಭೂಮಿ ಸಿದ್ಧತೆ ಮಾಡ್ತೀವಿ ಅದೇ ರೀತಿ ಮಾಡ್ಬೇಕಾಗತ್ತೆ. ಮೊದಲನೇದಾಗಿ ಒಂದ್ಸತಿ ಆಳವಾಗಿ ಉಳುಮೆಯನ್ನ ಮಾಡಬೇಕು. ಇದರಿಂದಾಗಿ ಬೇರುಗಳು ಉತ್ತಮವಾಗಿ ಬೆಳಲಿಕ್ಕೆ, ಅದರಲ್ಲೂ ಆಳವಾದ ಮಣ್ಣಿನ ಸ್ತರದಿಂದ ನೀರನ್ನ ಹೀರ್ಕೊಳ್ಲಿಕ್ಕೆ ಅನುಕೂಲ ಮಾಡಿಕೊಡತ್ತೆ. ಹಾಗೇನೆ ನಾವು ಕೊಟ್ಟಿಗೆ ಗೊಬ್ಬರವನ್ನ 2-3 ವಾರಗಳ ಮುಂಚೆ ಏನು ಭೂಮಿಗೆ ಸೇರಿಸ್ತೀವಿ ಬಿತ್ತನೆ ಮಾಡೋ ಮೊದಲು, ಒಂದು ಸಮಯದಲ್ಲೂ ಸಹ ಒಂದು ಉಳುಮೆಯನ್ನ ಮಾಡಬೇಕಾಗತ್ತೆ. ಅದರಿಂದ ನಾವು ಹಾಕಿದಂತ ಕೊಟ್ಟಿಗೆ ಗೊಬ್ಬರ ಮಣ್ಣಿನ ಜೊತೆಗೆ ಚೆನ್ನಾಗಿ ಮಿಶ್ರಣ ಆಗ್ಲಿಕ್ಕೆ ಸಹಾಯ ಆಗುತ್ತೆ. ಎಷ್ಟು ಪ್ರಮಾಣದಲ್ಲಿ ಹಾಕಬೇಕಾಗುತ್ತೆ ಕೊಟ್ಟಿಗೆ ಗೊಬ್ಬರವನ್ನು? 4 ಟನ್ನಷ್ಟು ಹಾಕಬೇಕಾಗತ್ತೆ 1 ಎಕರೆಗೆ. ಎಕರೆಗೆ ತದನಂತರದಲ್ಲಿ ಕೊನೆಯದಾಗಿ ಬಿತ್ತನೆ ಮಾಡುವ ಮೊದಲು ನಾವು ರಸಗೊಬ್ಬರವನ್ನ ಮಣ್ಣಿಗೆ ಸೇರಿಸ್ಬಿಟ್ಟು ನೆಲವನ್ನ ಸಮ ಮಾಡಿ ಬಿತ್ತನೆ ಕಾರ್ಯವನ್ನ ಮಾಡಬಹುದು. ಆನಂತರ ಏನ್ ಕ್ರಮ ಅನುಸರಿಸಬೇಕಾಗತ್ತೆ ಅಂತೀರಿ? ನಂತರದಲ್ಲಿ ರಸಗೊಬ್ಬರಗಳ ನಿರ್ವಹಣೆ ಬಹಳ ಮುಖ್ಯ ನಮ್ಗೆ. ಕೊಟ್ಟಿಗೆ ಗೊಬ್ಬರ ನಾನಾಗ್ಲೇ ಹೇಳ್ದಂಗೆ 4 ಟನ್ನಷ್ಟು 2-3 ವಾರಗಳ ಮುಂಚೆ ಭೂಮಿಗೆ ಸೇರಿಸಿರ್ತೀವಿ. ಆದ ನಂತರ ರಾಸಾಯನಿಕ ಗೊಬ್ಬರಗಳು, ಇದನ್ನ ಬಿತ್ತನೆ ಮಾಡುವಂತ ಸಮಯದಲ್ಲಿ ಸಾರಜನಕ, ರಂಜಕ ಮತ್ತೆ ಪೊಟ್ಯಾಶ್, ಇದನ್ನ 40 kg ಸಾರಜನಕ, 20 kg ರಂಜಕ ಮತ್ತೆ 20 kg ಪೊಟ್ಯಾಶ್ ಅನ್ನ 1 ಎಕರೆಗೆ ಬೇಕಾಗತ್ತೆ. ಇದನ್ನ ಹಾಕುವ ಕ್ರಮದ ಬಗ್ಗೆನೂ ಸಹ ನಾವು ಹೆಚ್ಚಿನ ಗಮನವನ್ನ ಕೊಡಬೇಕಾಗತ್ತೆ. ಸೊ ಬಿತ್ತನೆ ಸಮಯದಲ್ಲಿ 100% ರಂಜಕ ಮತ್ತೆ ಪೊಟ್ಯಾಶ್ ಅನ್ನ ಹಾಕಬೇಕಾಗತ್ತೆ. ಸಾರಜನಕ ಗೊಬ್ಬರವನ್ನ 3 ಹಂತಗಳಲ್ಲಿ ಕೊಡಬೇಕು ಅಂತ ಹೇಳ್ತೀವಿ. 50% ಪ್ರಮಾಣವನ್ನ ಬಿತ್ತನೆ ಸಮಯದಲ್ಲಿ ಕೊಡಬೇಕಾಗತ್ತೆ. ಹಾಗೆ ಇನ್ನುಳಿದ 50%ರಲ್ಲಿ 25% ಬಿತ್ತನೆಯಾದಂತ 30 ದಿನಗಳ ನಂತರ, ಹಾಗೆ ಇನ್ನುಳಿದ 25% ಸಾರಜನಕ ಗೊಬ್ಬರವನ್ನ ಬಿತ್ತನೆಯಾದಂತ 45 ದಿನಗಳಲ್ಲಿ ಕೊಟ್ರೆ ಬಹಳ ಉತ್ತಮವಾದ ಇಳುವರಿಯನ್ನ ನಾವು ಪಡೀಲಿಕ್ಕೆ ಸಾಧ್ಯ ಇದೆ. ಇನ್ನ ಸೂಕ್ಷ್ಮ ಪೋಷಕಾಂಶಗಳನ್ನ ಏನಾದ್ರೂ ಕೊಡಬೇಕಾಗತ್ತೆ? ಹೌದು, ಈ ಭತ್ತದ ಬೆಳೆಯಲ್ಲಿ ಸೂಕ್ಷ್ಮ ಪೋಷಕಾಂಶಗಳನ್ನ ಕೊಡೋದು ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ ಇಳುವರಿ ಮೇಲೆ. ಸೊ ಹಾಗಾಗಿ ಸತುವಿನ ಸಲ್ಫೇಟ್ ಇದನ್ನ 8 ಕೆಜಿ ಒಂದ್ ಎಕರೆಗೆ ಕೊಡ್ಬೇಕಾಗತ್ತೆ. ಅದೇ ರೀತಿಯಾಗಿ ಕಬ್ಬಿಣದ ಸಲ್ಫೇಟ್ ಅನ್ನ 4 ಕೆಜಿ ಒಂದ್ ಎಕರೆಗೆ ನಾವು ನೀಡಬೇಕಾಗತ್ತೆ. ಹಾಗೆ ಈ ಒಂದು ಸತುವಿನ ಸಲ್ಫೇಟ್ ಮತ್ತೆ ಕಬ್ಬಿಣದ ಸಲ್ಫೇಟ್ ಅನ್ನ ಬಿತ್ತನೆ ಸಮಯದಲ್ಲಿ ನಾವು ರಾಸಾಯನಿಕ ಗೊಬ್ಬರವನ್ನ ಹಾಕಿದ ನಂತರ ಸಾಲಲ್ಲಿ ಹಾಕೋದು ತುಂಬಾ ಉತ್ತಮ. ಸಾಧ್ಯವಾದ್ರೆ ಸಾವಯವ ಗೊಬ್ಬರದ ಜೊತೆಯಲ್ಲಿ ಮಿಶ್ರ ಮಾಡಿ ಕೂಡ ಕೊಡಬಹುದು ಅಂತ ಹೇಳಬಹುದು. ಹೌದು, ಕೊಡಬಹುದು. ತಾವು ಹೇಳಿದ್ದು ಸಾಮಾನ್ಯವಾದ ಶಿಫಾರಸು ಇದು, ಏನು ಭತ್ತದ ಬೆಳೆಗೆ. ನಮ್ಮ ರೈತ ಬಾಂಧವರು ಈ ಮಣ್ಣು ಪರೀಕ್ಷೆ ಫಲಿತಾಂಶದ ಆಧಾರದ ಮೇಲೆ ಪೋಷಕಾಂಶಗಳನ್ನು ಕೊಟ್ಟರೆ ಬಹಳ ಒಳ್ಳೆಯದು. ಹೌದು ಹೌದು ಸರ್, ಯಾಕಂದ್ರೆ ಮಣ್ಣಿನ ಫಲಿತಾಂಶದ ಆಧಾರದ ಮೇಲೆ ಕೊಟ್ವಿ ಅಂತಾರೆ, ತುಂಬಾ ವೈಜ್ಞಾನಿಕವಾಗಿ ಕೊಟ್ಟ ಹಾಗೆ. ಸೊ ನಾನೀಗ ಹೇಳ್ತಿರೋದು ನಾವು ಸಾಮಾನ್ಯವಾಗಿ ಶಿಫಾರಸು ಮಾಡುವಂತಹ ಒಂದು ರಸಗೊಬ್ಬರದ ಪ್ರಮಾಣ. ಮಣ್ಣು ಪರೀಕ್ಷೆಯನ್ನ ಕನಿಷ್ಠ 3 ವರ್ಷಕ್ಕೆ ಒಮ್ಮೆ ಆದ್ರೂ ಮಾಡಿಸ್ಕೊಳ್ಳೋದು ಒಳ್ಳೇದು. ಹೌದೌದು, 3 ವರ್ಷಕ್ಕೆ ಒಮ್ಮೆ ಅಥವಾ ನಾವು ಕಂಟಿನ್ಯೂಸ್ ಆಗಿ ಒಂದು ಬೆಳೆ ಆ ತಕ್ಷಣ ಇನ್ನೊಂದು ಬೆಳೆ ಬೆಳೆಯುವಂತಾರೆ, ಅದರಲ್ಲೂ ತರಕಾರಿ ಬೆಳೆ ಬೆಳೆಯುವಂತವರು, ಮುಸ್ಕಿನ ಜೋಳ ಬೆಳೆಯುವಂತವರು ಇತ್ತಪ್ಪ ಅಂತಂದ್ರೆ, ಸೊ 3 ಬೆಳೆ ಆದ ತಕ್ಷಣ ಒಂದ್ಸತಿ ಮಣ್ಣಿನ ಪರೀಕ್ಷೆ ಮಾಡಿಸುವಂತದ್ದು ತುಂಬಾ ಉತ್ತಮ. ಅಂದ್ರೆ ಮಣ್ಣಿನ ಪರೀಕ್ಷೆ ಮಾಡಿಸೋದ್ರಿಂದ ಮಣ್ಣಲ್ಲಿ ಯಾವ ಪೋಷಕಾಂಶಗಳು ಹೆಚ್ಚಾಗಿದಾವೆ, ಯಾವ ಪೋಷಕಾಂಶಗಳು ಕೊರತೆ ಇದೆ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿ ಈ ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಇದ್ರೂ ಕೂಡ ನಮಗೆ ತಿಳಿದು ಬರುತ್ತೆ. ಹೌದು, ಅದನ್ನು ಕೂಡ ಅಲ್ಲಿ ನಾವು ಬದಲಾವಣೆ ಮಾಡಿ ಸರಿಪಡಿಸಲಿಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಇಳುವರಿ ಮೇಲೂ ಸಹ ಸಕಾರಾತ್ಮಕ ಪರಿಣಾಮವನ್ನು ಉಂಟು ಮಾಡುತ್ತೆ. ಒಂದ್ಸಾರಿ ಭೂಮಿಯ ಸಿದ್ಧತೆಯನ್ನ ಮಾಡ್ಕೊಂಡ ಮೇಲೆ ಭತ್ತದ ಬೀಜವನ್ನ ಬಿತ್ತನೆ ಮಾಡಬೇಕಾಗತ್ತೆ. ಇದಕ್ಕಾಗಿ ನಾವು ಈ ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಕೊಡಬೇಕಾಗತ್ತೆ, ಯಾವ ಕ್ರಮವನ್ನು ಅನುಸರಿಸಿ ಬಿತ್ತನೆ ಮಾಡಬೇಕಾಗತ್ತೆ? ನಾವು ಈ ಭತ್ತವನ್ನ ಬಿತ್ತನೆ ಮಾಡಕ್ಕೆ 3 ಕೆಜಿ ಒಂದ್ ಎಕರೆಗೆ ಬೀಜ ಬೇಕಾಗತ್ತೆ. ಏರೋಬಿಕ್ ಪದ್ಧತಿ. ಹೌದೌದು. ಸೊ ಇದನ್ನ ಬಿತ್ತನೆ ಮಾಡೋ ಮೊದಲು ಒಂದು ಕ್ರಮ ಅನುಸರಿಸೋದು ತುಂಬಾ ಅನುಕೂಲ ನಮ್ಮ ರೈತರಿಗೆ ಅಂತ ಹೇಳ್ತೇನೆ. ಅದೇನಂದ್ರೆ ಒಂದು ದಿನದ ಮುಂಚೆ ಅಂದ್ರೆ 24 ಗಂಟೆಗಳು ಭತ್ತದ ಬೀಜವನ್ನ ನೀರಿನಲ್ಲಿ ನೆನೆಸಿಡ್ಬೇಕು. ತದನಂತರ ಆ ನೀರನ್ನ ಚೆನ್ನಾಗಿ ಬಸ್ದ್ಬಿಟ್ಟು 48 ಗಂಟೆಗಳ ಕಾಲ ಅಂದ್ರೆ 2 ದಿನ ಹೆಚ್ಚು ಕಡಿಮೆ ಅದನ್ನ ಗೋಣಿ ಚೀಲದಲ್ಲಿ ಮುಚ್ಚಿ ಇಡೋದ್ರಿಂದ ಭತ್ತದ ಬೀಜ ಸಣ್ಣದಾಗಿ ಮೊಳಕೆ ಒಡೆಯುತ್ತೆ. ಈ ರೀತಿ ಮೊಳಕೆ ಬಂದಂತಹ ಬೀಜವನ್ನ 1 ಅಡಿ ಒಂದು ಸಾಲಿಂದ ಸಾಲಿಗೆ ಅಂತರವನ್ನ ಕೊಡಬೇಕಾಗತ್ತೆ. ಹಾಗೇನೆ ಪ್ರತಿ ಸಾಲಿನಲ್ಲಿ 30 ಸೆಂಟಿಮೀಟರ್ ಅಷ್ಟು ಅಂತರವನ್ನ ಕೊಟ್ಟುಬಿಟ್ಟು 2-3 ಬೀಜಗಳನ್ನ 4-5 ಸೆಂಟಿಮೀಟರ್ ಆಳದಲ್ಲಿ ಊರ್ಬೇಕು. ಈ ಕ್ರಮವನ್ನ ನಾವು ಅನುಸರಿಸಬೇಕಾಗತ್ತೆ. ಹೌದು, ಅಂದ್ರೆ ಸಾಲಿನಿಂದ ಸಾಲಿಗೂ 1 ಅಡಿ ಮತ್ತೆ ಸಾಲಿನಲ್ಲಿ ಒಂದು ಗುಡಿಯಿಂದ ಇನ್ನೊಂದು ಗುಡಿಗೂ ಸಹ 1 ಅಡಿಯನ್ನ 1 ಅಡಿ ಅಂತರವನ್ನ ಕೊಡಬೇಕಾಗುತ್ತೆ. ಇನ್ನ ಭತ್ತದ ಬೇಸಾಯ ಅಂದ ತಕ್ಷಣ ನೀರಿನ ನಿರ್ವಹಣೆ ಬಹಳ ಮುಖ್ಯವಾದ ಅಂಶ. ಈ ಏರೋಬಿಕ್ ಪದ್ಧತಿಯಲ್ಲಿ ಈ ನೀರಿನ ನಿರ್ವಹಣೆಯನ್ನು ಹೇಗೆ ಮಾಡಬೇಕಾಗತ್ತೆ? ನಾವೀಗ ನೀರು ನಿಲ್ಲಿಸಿ ಬೆಳೆಯುವಂತಹ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಅತಿ ಹೆಚ್ಚಿನ ನೀರು, ನಾನಾಗ್ಲೇ ಹೇಳ್ದಂಗೆ 150-200 ಸೆಂಟಿಮೀಟರ್ ಅಷ್ಟು ನೀರು ನಮ್ಗೆ ಬೇಕಾಗತ್ತೆ. ಬಟ್ ನಮ್ಮ ಈ ಏರೋಬಿಕ್ ಪದ್ಧತಿಯಲ್ಲಿ 50% ನೀರನ್ನ ಉಳಿತಾಯ ಮಾಡಬಹುದು. ಅಂದ್ರೆ ಕೇವಲ 75-100 ಸೆಂಟಿಮೀಟರ್ ನೀರು ಮಾತ್ರ ಸಾಕಾಗುವಂತದ್ದು. ಅಂದ್ರೆ ಈ ಪದ್ಧತಿಯಲ್ಲಿ ನಾವು ನೀರನ್ನ ನಿಲ್ಲಿಸುವಂತಹ ಯಾವುದೇ ಅವಶ್ಯಕತೆ ಇಲ್ಲ. ಆದ್ರೆ ನಾವು ಮಣ್ಣಿನಲ್ಲಿ ನೀರಿನ ಅಂಶ ಕಡಿಮೆ ಆಗದೆ ಇರೋ ತರದಲ್ಲಿ ನೋಡ್ಕೊಳ್ಬೇಕು. ಯಾಕಂದ್ರೆ ನಾವು ಮೊದ್ಲೇ ವಿಚಾರ ಮಾಡಿದ ಹಾಗೆ, ಸೊ ಭತ್ತ ಅನ್ನುವಂಥದ್ದು ನೀರನ್ನ ಹೆಚ್ಚೆಚ್ಚು ಬಯಸುವಂತಹ ಬೆಳೆ. ಸೊ ಆ ಕಾರಣದಿಂದ ಸೊ ಈ ರೀತಿ ನಾವು ಮಣ್ಣಲ್ಲಿ ತೇವಾಂಶವನ್ನ ಕಾಪಾಡ್ಕೋಬೇಕು ಅಂತಂದ್ರೆ ಸಾಮಾನ್ಯವಾಗಿ 5 ದಿನಗಳಿಗೆ ಒಮ್ಮೆ ಆದ್ರೂ ನೀರನ್ನ ಹಾಯಿಸಿದ್ರೆ ತುಂಬಾ ಅನುಕೂಲ. ಅಂದ್ರೆ ಈಗ ನೀರನ್ನ ಇಂತಹ ಹಂತಗಳಲ್ಲಿ ಕೊಡ್ಲೇಬೇಕು ಅಂತ ಏನಾದ್ರೂ ಇರುವಂತ ಹಂತಗಳೇನಾದ್ರೂ ಇದಾವ ಭತ್ತದ ಬೇಸಾಯದಲ್ಲಿ? ಹೌದು, ಖಂಡಿತವಾಗ್ಲೂ ಇದೆ. ಸೊ ನೀರನ್ನ ಕೊಡ್ಲೇಬೇಕಾದಂತ ಕೆಲವು ಸಂದಿಗ್ಧ ಹಂತಗಳು ಅಂತ ಹೇಳ್ತೀವಿ. ಆ ಒಂದು ಸಮಯದಲ್ಲಿ ನೀರಿನ ಕೊರತೆ ಆಗದೆ ಇರೋ ತರ ನಾವು ಎಚ್ಚರ ವಹಿಸೋದು ಬಹಳ ಮುಖ್ಯ. ಸಾಮಾನ್ಯವಾಗಿ ಬೀಜ ಮೊಳಕೆ ಒಡೆಯುವಂತ ಸಮಯದಲ್ಲಿ ಆಗಿರ್ಬೋದು ಅಥವಾ ತೆಂಡೆ ಒಡೆಯುವ ಸಮಯ ಅಂತ ಹೇಳ್ತೀವಿ. ಅಂದ್ರೆ ನಾವು ಬಿತ್ತನೆ ಮಾಡಿ 25-35 ದಿನಗಳ ಒಂದು ಹಂತದಲ್ಲಿ, ಹಾಗೇನೆ ಬಹಳ ಮುಖ್ಯವಾಗಿ ಗರ್ಭಾಂಕುರದಿಂದ ಕಾಳು ತುಂಬುವವರೆಗೆ ಅಂತ ಹೇಳ್ತೀವಿ. ಅಂದ್ರೆ ಸುಮಾರು 75-110 ದಿನಗಳ ವರೆಗೆ. ಅಂದ್ರೆ ಈ ಕಾಳು ತುಂಬುವ ಹಂತದಲ್ಲಿ ನೀರಿನ ಅಂಶ ಏನಾದ್ರೂ ಕೊರತೆ ಬಂತು ಅಂತಂದ್ರೆ ಖಂಡಿತವಾಗ್ಲೂ ತೆನೆ ಎಲ್ಲ ಜೊಳ್ಳಾಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ಹಂತದಲ್ಲಿ ನಾವು ಅತಿ ಹೆಚ್ಚಿನ ಕಾಳಜಿ ವಹಿಸಿ ನೀರಿನ ಅಂಶ ಮಣ್ಣಲ್ಲಿ ಕಡಿಮೆ ಆಗದೆ ಇರತರ ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಒಂದ್ ವೇಳೆ ನೀರಿನ ಅಂಶ ಕಡಿಮೆ ಇದೆ ಅಂತ ಗೊತ್ತಾದ ತಕ್ಷಣ ನಾವು ನೀರನ್ನ ಕೊಡಬಹುದು. ಹೌದು, ಕೊಡಬೇಕಾಗತ್ತೆ. ಅದು ಒಂದು ಮುಖ್ಯವಾದ ಅಂಶ. ಯಾವುದೇ ಕಾರಣಕ್ಕೂ ನೀರಿನ ಕೊರತೆ ಆಗಬಾರದು. ಅಂದ್ರೆ ನಮ್ಮ ರೈತ ಬಾಂಧವರಿಗೆ ಏನಾದ್ರೂ ಇಂತ ಅಂಶಗಳು ಏನಾದ್ರೂ ಇದಾವ, ಹೇಗೆ ತಿಳ್ಕೊಬಹುದು ಅವರು ನೀರಿನ ಕೊರತೆ ಆಗಿದೆ ಅಂತ? ಸಾಧಾರಣವಾಗಿ ಸಾಮಾನ್ಯವಾಗಿ ಯಾವಾಗ ತುಂಬಾ ಒಣಗಿದ ರೀತಿಯಲ್ಲಿ ನೋಡಿದಾಗ್ಲೇನೆ ಗೊತ್ತಾಗ್ತಾ ಇದೆ, ಬಿರುಕು ಬಿಡೋದು ಇಂಥದ್ದೆಲ್ಲ ಕಾಣುತ್ತಲ್ಲ ಅವಾಗ್ಲ. ಈಗ ನಾವು ಬಿರುಕು ಬಿಡುವಂತದ್ದು ಸಾಮಾನ್ಯವಾಗಿ ಪಡ್ಲಿಂಗ್ ಆಪರೇಷನ್ ಮಾಡಿರ್ತೀವಲ್ಲ ಅಂತ ಭೂಮಿಯಲ್ಲಿ ಬಿರುಕು ಬಿಡುತ್ತೆ. ಶ್ರೀ ಪದ್ಧತಿಯಲ್ಲಿ ಅದು ಎಸ್ ಕರೆಕ್ಟ್, ಶ್ರೀ ಪದ್ಧತಿ ಅಂತ ಬಂದಾಗ ಅಲ್ಲಿ ಈಗ ಹೇರ್ ಲೈನ್ ಅಂತ ಕೂದಲ ಎಳೆಯಷ್ಟು ಬಿರುಕು ಬಂದಾಗ ನೀರು ಕೊಡ್ಬೇಕು ಅಂತ ಹೇಳ್ತೀವಿ. ಬಟ್ ಈ ಒಂದು ಏರೋಬಿಕ್ ಪದ್ಧತಿಯಲ್ಲಿ ಬಿರುಕು ಬಿಡುವಂತದ್ದಾಗಲ್ಲ, ಯಾಕಂದ್ರೆ ಒಣ ಬೇಸಾಯ ಮಾಡಿರುತ್ತೆ, ಮಣ್ಣು ಪುಡಿ ಪುಡಿಯಾಗಿ ಆಗಿರುತ್ತೆ. ಸಾಮಾನ್ಯವಾಗಿ ಅದು 5 ದಿನಕ್ಕೆ ಒಂದ್ಸತಿ ಕೊಟ್ರೆ ಸಾಕಾಗುತ್ತೆ. ಮಣ್ಣನ್ನ ಕೈಯಲ್ಲಿ ಹಿಡ್ಕೊಂಡು ನೋಡಿದಾಗ ಗೊತ್ತಾಗ್ತಿರತ್ತೆ, ತುಂಬಾ ಹುಡಿ ಹುಡಿಯಾಗಿ ಕೈಯಿಂದ ಜಾರ್ ಹೋಗ್ತಿದೆ ಮಣ್ಣು ಅನ್ನುವಂತ ಸಿಚುಯೇಷನ್ ಇದ್ದಾಗ ಅಲ್ಲಿ ನೀರಿನ ಅವಶ್ಯಕತೆ ಇದೆ ಅಂತ ಅಂದಾಜು ಮಾಡಬಹುದು. ಅಂದ್ರೆ ಬೆಳೆಯನ್ನು ನೋಡ್ಕೋಬೇಕು, ಮಣ್ಣನ್ನು ನೋಡ್ಕೊಂಡು ನೀರು ಕೊಡಬೇಕು, ನೀರು ಕೊಡಬೇಕಾಗತ್ತೆ. ಅದ್ರಲ್ಲೂ ನಾನು ಹೇಳಿದಂಗೆ 75 ದಿನದಿಂದ 110 ದಿನದ ಒಂದು ಹಂತ ಏನಿದೆ ಆ ಹಂತದಲ್ಲಿ ಹೆಚ್ಚಿನ ಗಮನವನ್ನು ಕೊಡಬೇಕು, ಯಾಕಂದ್ರೆ ಅಲ್ಲಿ ಕಾಳು ತುಂಬೋ ಸಮಯದಲ್ಲಿ ಕಾಳು ಜೊಳ್ಳಾಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂದ್ರೆ ಇದು ಮುಖ್ಯವಾಗಿ ತಾವು ತಿಳಿಸ್ತಾ ಇರೋದು ಈ ಹಾಯಿ ನೀರಾವರಿ, ಇದು ಅಂದ್ರೆ ನೀರನ್ನು ಹರಿಸ್ತೀವಲ್ಲ ಆ ವಿಧಾನದಲ್ಲಿ ನೀರನ್ನು ಕೊಡುವಂತ ವಿಧಾನ. ಈಗ ನಮ್ಮಲ್ಲಿ ಆಧುನಿಕ ಪದ್ಧತಿಯ ನೀರಾವರಿ ಪದ್ಧತಿಗಳಿದಾವೆ, ಸೂಕ್ಷ್ಮ ನೀರಾವರಿ ಅಂತೀವಿ, ಅಂದ್ರೆ ಅದನ್ನು ಕೂಡ ಅಳವಡಿಸ್ಕೋಬಹುದೇ? ತುಂತುರು ನೀರಾವರಿ, ಹನಿ ನೀರಾವರಿ ಇಂತ ಪದ್ಧತಿಯನ್ನ ಏನಾದ್ರು ಖಂಡಿತವಾಗ್ಲೂ ಅಳವಡಿಸ್ಕೋಬಹುದು. ಹನಿ ನೀರಾವರಿ ಭತ್ತವನ್ನ ನಾವು ಏರೋಬಿಕ್ ಪದ್ಧತಿಯಲ್ಲಿ ಅಳವಡಿಸ್ಕೊಂಡ್ವಿ ಅಂತಂದ್ರೆ ಅತಿ ಹೆಚ್ಚಿನ ಇಳುವರಿ ಬಂದಿರುವಂತದ್ದು ನಾವು ಅನೇಕ ಪ್ರಯೋಗಗಳಿಂದ ರುಜುವಾತಾಗಿದೆ. ಹನಿ ನೀರಾವರಿಯನ್ನ ಈ ಒಂದು ಏರೋಬಿಕ್ ಪದ್ಧತಿಯಲ್ಲಿ ಬೆಳೆಯುವಂತ ಭತ್ತದಲ್ಲಿ ಖಂಡಿತವಾಗ್ಲೂ ಅಳವಡಿಸ್ಕೋಬಹುದು. ಅಂದ್ರೆ ಡ್ರಿಪ್ಪರ್ಗಳ ಸಂಖ್ಯೆ ಸ್ವಲ್ಪ ಹೆಚ್ಚಾಗಬೇಕಾಗತ್ತೆ ಅವಾಗ? ಹೌದು, ಅಂದ್ರೆ ಇಲ್ಲಿ ಅಂತರ ಕಡಿಮೆ ಇರೋದ್ರಿಂದ 30 ಸೆಂಟಿಮೀಟರ್ ಸಾಲಿಂದ ಸಾಲು, 30 ಸೆಂಟಿಮೀಟರ್ ಗಿಡದಿಂದ ಗಿಡ. ಸೊ ಹಾಗಾಗಿ ಡ್ರಿಪ್ಪರ್ಗಳ ಸಂಖ್ಯೆ ಜಾಸ್ತಿ ಬೇಕಾಗತ್ತೆ. ಅದು ಒಂದು ರೀತಿಯಲ್ಲಿ ಸ್ವಲ್ಪ ಏನು ಅಳವಡಿಸ್ಕೊಳ್ಳೋದಕ್ಕೆ ವೆಚ್ಚ ಜಾಸ್ತಿ ಆಗಬಹುದು ರೈತರಿಗೆ. ಬಟ್ ಒಂದ್ಸತಿ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನ ನಾವು ಚೆನ್ನಾಗಿ ಮೇಂಟೈನ್ ಮಾಡಿದ್ವಿ ಅಂತಂದ್ರೆ ಸೊ ಇಳುವರಿಯಲ್ಲಂತೂ ತುಂಬಾ ವ್ಯತ್ಯಾಸ ನಾವು ಕಾಣಬಹುದು, ಅದಕ್ಕೆ ಇಳುವರಿನ ಪಡ್ಲಿಕ್ಕೆ ಸಾಧ್ಯ ಇದೆ. ತುಂತುರು ನೀರಾವರಿ ಅಳವಡಿಸ್ಕೋಬಹುದು, ಮೇಲ್ಗಡೆ ಚಮ್ಮ ರೀತಿಯಲ್ಲಿ ಮಳೆ ರೀತಿಯಲ್ಲಿ ಬರೋ ಪದ್ಧತಿ ಅಳವಡಿಸ್ಕೋಬಹುದು. ಬಟ್ ಸಮಸ್ಯೆ ಏನು ಅಂತಂದ್ರೆ ಹೂ ಬಿಡುವ ಹಂತದವರೆಗೆ ಅಳವಡಿಸ್ಕೋಬಹುದು, ಹೂ ಬಿಡುವ ಹಂತವನ್ನ ದಾಟಿದ್ಮೇಲೆ ನಾವು ತುಂತುರು ನೀರಾವರಿನ ಭತ್ತದ ಬೆಳೆಗೆ ಶಿಫಾರಸು ಮಾಡೋದಿಲ್ಲ. ಪರಾಗ ಏನಾದ್ರೂ ತೊಳೆದು ಹೋಗುತ್ತೆ? ಹೌದೌದು, ಖಂಡಿತವಾಗ್ಲು ಅದೊಂದು ಸ್ವಲ್ಪ ಸಮಸ್ಯೆ ಆಗ್ಬಹುದು. ಸೊ ಹಾಗಾಗಿ ಈಗ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಸ್ವಲ್ಪ ತುಂತುರು ನೀರಾವರಿಯಲ್ಲಿ ಕೊಟ್ಕೊಂಡ್ರೆ ಸಮಸ್ಯೆ ಇಲ್ಲ, ತದನಂತರದ ಹಂತಗಳಲ್ಲಿ ತುಂತುರು ನೀರಾವರಿಯನ್ನ ಅಳವಡಿಸ್ಕೋಬಾರ್ದು. ಈಗ ಸಾಧಾರಣವಾಗಿ ನಾವು ಸಾಲಿನ ಸಾಲಿಗೆ 1 ಅಡಿ ಅಂತರವನ್ನ ಕೊಟ್ಟಿರ್ತೀವಿ, ಈ ಅಂತರವನ್ನ ಬಳಸ್ಕೊಂಡು ಬೇರೆ ಅಂತರ ಬೆಳೆಗಳನ್ನ ಬೆಳ್ಕೊಳ್ಳೋ ಸಾಧ್ಯತೆ ಇದೆಯಾ ಇಲ್ಲಿ? ಹೌದು, ಈ ಪದ್ಧತಿಯಲ್ಲಿ ಭತ್ತವನ್ನ ಇತರೆ ಬೆಳೆಗಳ ತರ ಒಣಭೂಮಿಯಲ್ಲಿ ಬೆಳೆಯೋದ್ರಿಂದಾಗಿ ನಾವು ಅಲ್ಪಾವಧಿ ವಿದಳ ಧಾನ್ಯಗಳಾಗಿರ್ಬೋದು ಅಥವಾ ಅಲ್ಪಾವಧಿ ತರಕಾರಿ ಬೆಳೆಗಳನ್ನಾಗಿರ್ಬೋದು ಖಂಡಿತವಾಗ್ಲೂ ಅಂತರ ಬೆಳೆಯಾಗಿ ಬೆಳಿಬಹುದು. ಅಂದ್ರೆ ಇವುಗಳನ್ನ ಬೆಳೆಯೋದ್ರಿಂದ ಈ ಕಳೆ ನಿರ್ವಹಣೆಗೂ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗ್ಬೋದಲ್ವೇ? ಖಂಡಿತ ಖಂಡಿತ, ಅಂತರ ಬೆಳೆಯಾಗಿ ಇನ್ನೊಂದು ಬೆಳೆ ಇದ್ದಾಗ ಅಲ್ಲಿ ಕಳೆಗಳ ನಿರ್ವಹಣೆನು ಸಹ ತುಂಬಾ ಸುಲಭವಾಗಿ ಮಾಡಬಹುದು. ಅಂದ್ರೆ ಅದು ಸ್ವಲ್ಪ ಪ್ರದೇಶವನ್ನು ಆಕ್ರಮಿಸಿಕೊಳ್ಳೋದ್ರಿಂದ ಕಳೆಗಳು ಬೆಳೆಯೋದಕ್ಕೆ ಅವಕಾಶ ಕಡಿಮೆ ಇರುತ್ತೆ. ಅಂದ್ರೆ ಜಾಗನೂ ಸಿಗೋದಿಲ್ಲ, ಸೂರ್ಯನ ಬೆಳಕು ಕೂಡ ಸಿಗೋದಿಲ್ಲ. ಸೊ ಹಾಗಾಗಿ ಈ ಒಂದು ಕಳೆಗಳ ನಿರ್ವಹಣೆಗೆ ನಮ್ಗೆ ಅನುಕೂಲ ಆಗುತ್ತೆ. ಈಗ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನೀರನ್ನ ನಿಲ್ಸೋದ್ರಿಂದ ಅಲ್ಲಿ ಕಳೆಗಳು ಬರೋ ಅವಕಾಶ ಸ್ವಲ್ಪ ಕಡಿಮೆನೇ ಇರುತ್ತೆ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ 5 ದಿನಕ್ಕೊಂದ್ಸರಿ ನೀರನ್ನ ಕೊಡೋದ್ರಿಂದ ಕಳೆಗಳು ಕೂಡ ಚೆನ್ನಾಗಿ ಬರ್ತವೆ. ಹಾಗಾಗಿ ಕಳೆ ನಿಯಂತ್ರಣವನ್ನ ಹೇಗ್ ಮಾಡ್ಕೋಬೇಕಾಗತ್ತೆ ಈ ಏರೋಬಿಕ್ ಭತ್ತದ ಬೇಸಾಯದಲ್ಲಿ ಅಂತೇಳಿ? ಈ ಏರೋಬಿಕ್ ಪದ್ಧತಿಯ ಅನಾನುಕೂಲ ಅಂದ್ರೇನೆ ಕಳೆಗಳ ನಿರ್ವಹಣೆ ತುಂಬಾ ಕಷ್ಟ ಸಾಧ್ಯ ಅಂತಾನೆ ಹೇಳ್ಬೋದು. ಇವುಗಳನ್ನ ನಾವು ನಿರ್ವಹಣೆ ಮಾಡ್ಬೇಕಾದಾಗ ಸಾಮಾನ್ಯವಾಗಿ 2 ಬಾರಿ ಅಂತರ ಬೇಸಾಯವನ್ನ ಮಾಡೋದು ಒಳ್ಳೇದು ಅಂತ ಹೇಳ್ತೀವಿ. ಮೊದಲನೇ ಅಂತರ ಬೇಸಾಯ ಬಿತ್ತನೆಯಾದಂತ 15-20 ದಿನಗಳಲ್ಲಿ ಮಾಡಬೇಕು. ತದನಂತರ 15 ದಿನಗಳ ಒಂದು ಅಂತರವನ್ನು ಕೊಟ್ಟು 2ನೇ ಬಾರಿ ಈ ಒಂದು ಅಂತರ ಬೇಸಾಯವನ್ನ ಮಾಡುವಂತದ್ದು ಬಹಳ ಸೂಕ್ತ. ಸಾಧ್ಯ ಇತ್ತು ಅಂತಂದಲ್ಲಿ ಒಂದು ಕೈಕಳೆಯನ್ನು ಸಹ ಮಾಡಬಹುದು. ಈ ಸೈಕಲ್ ವೀಡರ್ ಆಗಿರ್ಬೋದು, ಪವರ್ ವೀಡರ್ಗಳು ಇತ್ತೀಚಿನ ದಿನಗಳಲ್ಲಿ ಲಭ್ಯ ಇದೆ. ಸೊ ಅವನ್ನ ಬಳಕೆ ಮಾಡಿಕೊಂಡು ಕಳೆಗಳನ್ನ ನಿರ್ವಹಣೆ ಮಾಡಬಹುದು. ಇನ್ನ ಕಳೆನಾಶಕಗಳನ್ನು ಬಳಸ್ಕೊಳ್ಳೋದಕ್ಕೆ ಅವಕಾಶ ಇದೆಯೇ? ಸೊ ಖಂಡಿತವಾಗ್ಲೂ ಇದೆ. ನಾವು ಏರೋಬಿಕ್ ಪದ್ಧತಿಯಲ್ಲಿ ಭತ್ತವನ್ನ ನೇರವಾಗಿ ಬಿತ್ತನೆ ಮಾಡಿದ ನಂತರ ಬಿತ್ತನೆ ಮಾಡಿದಂತ ದಿವಸ ಅಥವಾ ಮಾರಿನ ದಿವಸ ಪೈರಾಜೋ ಸಲ್ಫ್ಯೂರಾನ್ ಈಥೈಲ್ 10% ಅಂತ ಹೇಳ್ತೇವೆ, ಅದನ್ನ 100 ಗ್ರಾಮ್ ಪುಡಿ ಅಥವಾ ಆಕ್ಸಿ ಫ್ಲೂರೋಫೆನ್ 23.5 EC ಅಂತ ಹೇಳ್ತೀವಿ, ಆ ಒಂದು ಕಳೆನಾಶಕ 160 ಮಿಲಿ ಒಂದು ಎಕರೆಗೆ 300 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿಬಿಟ್ಟು ಸಿಂಪಡಣೆ ಮಾಡಬಹುದು ಅಥವಾ ಮರಳಲ್ಲೂ ಸಹ ಮಿಶ್ರಣ ಮಾಡಿ ಅದನ್ನ ಕಂಪ್ಲೀಟ್ ಗದ್ದೆಯಲ್ಲಿ ಎರಚಬಹುದು. ಇದರಿಂದ ಬಹಳ ಉತ್ತಮವಾದ ಕಳೆಯನ್ನ ನಿರ್ವಹಣೆ ಮಾಡಬಹುದು. ಅಂದ್ರೆ ಬಳಸುವಂತ ಕಾಲ ಬಹಳ ಮುಖ್ಯ ಇಲ್ಲಿ, ಬಿತ್ತನೆ ಮಾಡಿದ ದಿವಸ ಅಥವಾ ಮಾರನೇ ದಿನ ಅಥವಾ ಮಾರನೇ ದಿನನೇ ನಾವು ಅದನ್ನ ಭೂಮಿಗೆ ಹರಡಬೇಕು. ಅಂದ್ರೆ ಇಲ್ಲಿ ಕೀಟ ರೋಗಗಳ ಹಾವಳಿ ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದಲ್ವಾ? ಯಾಕೆಂದ್ರೆ ಸಾಕಷ್ಟು ಅಂತರ ಕೊಟ್ಟಿರ್ತೀವಿ, ಜೊತೆಗೆ ಸಾಕಷ್ಟು ಗಾಳಿ ಬೆಳಕು ಆಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ಹೌದು, ಅದೇ ಮುಖ್ಯ ಕಾರಣ. ಇಲ್ಲಿ ರೋಗ ಮತ್ತು ಕೀಟಗಳ ಬಾಧೆ ನಾವು ಯಾಕೆ ಏರೋಬಿಕ್ ಮಟ್ಟದಲ್ಲಿ ಕಡಿಮೆ ಅಂತ ಹೇಳ್ತೀವಿ ಅಂದ್ರೆ, ನಾವು ಕೊಡುವಂತಹ ಚಚ್ಚೌಕ ಅಂದ್ರೆ 30 ಸೆಂಟಿಮೀಟರ್ ಸಾಲಿಂದ ಸಾಲಿಗೆ, ಮತ್ತೆ 30 ಸೆಂಟಿಮೀಟರ್ ಗಿಡದಿಂದ ಗಿಡಕ್ಕೆ ಒಳ್ಳೆ ಅಂತರ ಕೊಟ್ಟಿರುವಂತದ್ದು, ಗಾಳಿ ಬೆಳಕು ಚೆನ್ನಾಗಿ ಇರುತ್ತೆ, ರೋಗ ಮತ್ತು ಕೀಟಗಳ ಬಾಧೆ ಕಡಿಮೆ ಆಗ್ಲಿಕ್ಕೆ ಅದೊಂದು ಮುಖ್ಯ ಕಾರಣ. ಅಂದ್ರೆ ಇಲ್ಲಿ ಮುಖ್ಯವಾಗಿ ತಾವು ಏನು ಸಂದಿಗ್ಧ ಹಂತಗಳು ಅಂತ ಹೇಳಿರಲ್ಲ, ಈ ಬೀಜ ಮೊಳಕೆ ಹೊಡೆಯುವಂತ ಒಂದು ಹಂತ, ತೆಂಡೆ ಒಡೆಯುವಂತ ಒಂದು ಹಂತ, ಜೊತೆಗೆ ಈ ಕಾಳು ಕಟ್ಟುವಂತ ಹಂತ, ಕಾಳು ಬಲಿಯುವಂತ ಹಂತದಲ್ಲಿ ನೀರಿನ ಕೊರತೆ ಆಗದಂತೆ ನೋಡ್ಕೋಬೇಕು. ಹೌದು, ಅದು ಬಹಳ ಮುಖ್ಯವಾದ ಅಂಶಗಳು. ಯಾಕಂದ್ರೆ ರೈತ ಬಾಂಧವರು ಸ್ವಲ್ಪ ಜೊಳಿನ ಸಂಭವನೀಯತೆ ಇಲ್ಲಿ ಜಾಸ್ತಿ ಇದೆ ಅಂತ ಹೇಳ್ತಾ ಇರ್ತಾರೆ ಏರೋಬಿಕ್ ಪದ್ಧತಿಯಲ್ಲಿ. ಜೊತೆಗೆ ಈ ಇಲಿಗಳ ಹಾವಳಿನೂ ಸ್ವಲ್ಪ ಜಾಸ್ತಿ ಅಂತಲೂ ಕೂಡ ಹೇಳ್ತಾ ಇರ್ತಾರೆ ಇಲ್ಲಿ. ಹಾಗಾಗಿ ಆ ಬದುಗಳು ಇವನ್ನೆಲ್ಲ ಸ್ವಚ್ಛವಾಗಿ ಇಟ್ಕೊಂಡು ಇಲಿಗಳ ಬಿಲುಗಳು ಇಲ್ಲದಂತೆ ನೋಡ್ಕೊಳ್ಳೋದು ಅಷ್ಟೇ ಮುಖ್ಯವಾಗುತ್ತೆ. ಹೌದು ಸರ್. ಇನ್ನು ಇಳುವರಿಯನ್ನು ಎಷ್ಟೆಷ್ಟು ನಿರೀಕ್ಷೆ ಮಾಡಬಹುದು ಅಂತೀರಿ? ಈ ಒಂದು ಏರೋಬಿಕ್ ಪದ್ಧತಿಗೆ ಶಿಫಾರಸು ಮಾಡಿರುವಂತಹ ತಳಿಗಳನ್ನ ಬಳಕೆ ಮಾಡಿ ಎಲ್ಲಾ ಸುಧಾರಿತ ಪದ್ಧತಿಗಳನ್ನ ನಾವು ಅನುಸರಿಸಿದ್ದೇ ಆದ್ರೆ ಖಂಡಿತವಾಗ್ಲೂ 1 ಎಕರೆಗೆ 20-25 ಕ್ವಿಂಟಲ್ ಅಷ್ಟು ಧಾನ್ಯದ ಇಳುವರಿಯನ್ನ ಪಡಿಬಹುದು. ಅದೇ ರೀತಿ ಭತ್ತ ಅಂತಂದಾಗ ಬರೀ ಧಾನ್ಯ ಅಷ್ಟೇ ಅಲ್ಲ, ಒಂದು ಪ್ರಮುಖವಾದ ಮೇವಿನ ಬೆಳೆ ಕೂಡ ಹೌದು. ಹಾಗಾಗಿ ಅಲ್ಲಿ 75-80 ಕ್ವಿಂಟಲ್ ಅಷ್ಟು ಮೇವನ್ನು ಸಹ ನಾವು ಪಡಿಲಿಕ್ಕೆ ಸಾಧ್ಯ ಇದೆ. ಸಾಕಷ್ಟು ಅನುಕೂಲಗಳಿರುವಂತ ಪದ್ಧತಿ ಏರೋಬಿಕ್ ಪದ್ಧತಿ. ನೀರನ್ನು ಉಳಿತಾಯ ಆಗತ್ತೆ, ಬಿತ್ತನೆ ಬೀಜ ಉಳಿತಾಯ ಆಗತ್ತೆ, ಶ್ರಮ ಕಡಿಮೆ. ಯಾಕಂದ್ರೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಭೂಮಿ ತಯಾರು ಮಾಡೋದೇ ಒಂದು ಶ್ರಮದಾಯಕ, ಜೊತೆಗೆ ಸಸಿ ಮಡಿ ಬೇರೆ ಮಾಡ್ಕೋಬೇಕು, ಅದು ಇವೆಲ್ಲ ಶ್ರಮಗಳೆಲ್ಲ ಬಹಳ ಕಡಿಮೆ ಇದಾವೆ. ಆದ್ರೂ ಏರೋಬಿಕ್ ಪದ್ಧತಿಯಲ್ಲಿ ಏನಾದರೂ ಅನಾನುಕೂಲಗಳಿದಾವೆ? ಒಂದು ಅನಾನುಕೂಲ ಇದ್ರಲ್ಲಿರೋದು ಏನು ಅಂತಂದ್ರೆ, ಇಲ್ಲಿ ಹೇಗೆ ನಾವು ಒಣ ಪದ್ಧತಿಯಲ್ಲಿ ಭತ್ತದ ಬೇಸಾಯ ಮಾಡೋದ್ರಿಂದಾಗಿ ಕಳೆಗಳನ್ನ ನಿರ್ವಹಣೆ ಮಾಡೋದು ಬಹಳ ಕಷ್ಟ ಸಾಧ್ಯ. ಅದೇ ನಿಜವಾಗ್ಲೂ ಒಂದ್ ದೊಡ್ಡ ಕಷ್ಟದ ಅಂಶ ಅಂತ ಹೇಳ್ಬೋದು ಈ ಒಂದು ಏರೋಬಿಕ್ ಭತ್ತ ಪದ್ಧತಿಯಲ್ಲಿ. ಜೊತೆಗೆ ಮಳೆಗಾಲದಲ್ಲಿ ಬೆಳೆದಾಗ ಮಳೆ ಬಂದಾಗಲೂ ಕೂಡ ಅಲ್ಲಿ ನೀರನ್ನು ಕೂಡ ಅವಶ್ಯಕತೆ ಇರೋದಿಲ್ಲ. ಹೌದು, ಖಂಡಿತ ಸಹಾಯಕ ಆಗುತ್ತೆ. ಅದರಲ್ಲೂ ನಾವು ಮಳೆಗಾಲದಲ್ಲಿ ಈ ಒಂದು ಭತ್ತವನ್ನ ಬೆಳಿತೀವಿ ಅಂದಾಗ ಸಾಧ್ಯ ಆದಷ್ಟು ನಮ್ಮ ಜಮೀನಲ್ಲೇ ಬಿದ್ದಂತ ಮಳೆ ನೀರನ್ನ ಶೇಖರಣೆ ಮಾಡುವಂತ ಅಥವಾ ಹಿಂದಿಸುವಂತಹ ವಿಧಾನಗಳನ್ನ ನಾವು ಅಳವಡಿಸಿಕೊಂಡಿದ್ವಿ ಅಂತಂದ್ರೆ ನಮ್ಗೆ ನೀರಾವರಿ ಅವಶ್ಯಕತೆನೆ ಇಲ್ದೇನೆ ಸಂಪೂರ್ಣವಾಗಿ ಮಳೆಯನ್ನೇ ಅವಲಂಬಿಸಿ ನಾವು ಈ ಭತ್ತವನ್ನ ಬೆಳೆಯುವುದು ಸಾಧ್ಯತೆ ಇದೆ. ಹೌದು, ಅಂದ್ರೆ ಈಗ ಕೃಷಿ ಹೊಂಡಗಳು ಅಂತ ಹೇಳ್ತಾರೆ, ಕೃಷಿ ಹೊಂಡಗಳಲ್ಲಿ ನೀರನ್ನು ಸಂಗ್ರಹಿಸ್ಕೋಬೇಕಾಗತ್ತೆ ಮಳೆಗಾಲದಲ್ಲಿ. ಅದೊಂದು ಅಂಶವನ್ನ ನಮ್ಮ ರೈತ ಬಾಂಧವರು ಗಮನಿಸಬೇಕಾಗತ್ತೆ. ಹೌದು, ಕೃಷಿ ಹೊಂಡ ಆಗಿರ್ಬೋದು ಅಥವಾ ಬೇಸಿಗೆಯಲ್ಲಿ ಆಳವಾದ ಉಳುಮೆ ಮಾಡೋದ್ರ ಮೂಲಕ ಆಗಿರ್ಬೋದು, ಮತ್ತೆ ನಮ್ಮ ಗದ್ದೆ ಜಮೀನಲ್ಲೇನೆ ಕಂಪಾರ್ಟ್ಮೆಂಟಲ್ ಬೆಂಡಿಂಗ್ ಅಂತ ಹೇಳ್ತೇವೆ, ಅಂದ್ರೆ ಬೆಳೆ ಇಲ್ಲದ ಸಮಯದಲ್ಲಿ ಏನು ಮಳೆ ಬರುತ್ತೆ ಆ ನೀರು ನಮ್ಮ ಜಮೀನಲ್ಲೇ ಹಿಂಗ್ ಬೇಕು ಅಂತ ನಮ್ಮ ಭೂಮಿಯನ್ನ ಸಪರೇಟ್ ಸಪರೇಟ್ ಕಂಪಾರ್ಟ್ಮೆಂಟ್ಸ್ ಆಗಿ ರಚನೆಗಳನ್ನ ಮಾಡ್ಕೋತೀವಿ, ಸಣ್ಣ ಸಣ್ಣ ಮಡಿಗಳ ರೀತಿಯಲ್ಲಿ ಸೊ ಆ ರೀತಿ ಕಂಪಾರ್ಟ್ಮೆಂಟ್ಸ್ ಮಾಡ್ಕೊಂಡಾಗ ಸೊ ಬಿದ್ದಂತ ಮಳೆ ನೀರು ನಮ್ಮ ಜಮೀನಲ್ಲೇ ಹಿಂಗ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಎಲ್ಲಾ ರೀತಿಯಲ್ಲಿ ನಾವು ನೀರನ್ನ ಆದಷ್ಟು ನಮ್ಮ ಭೂಮಿಯಲ್ಲೇ ಇಂಗೋ ರೀತಿಯಲ್ಲಿ ಮತ್ತೆ ಇಂಗಿ ಇನ್ನ ಹೆಚ್ಚಾಗ್ತಿದೆ ನೀರು ಅನ್ನುವಂಥದ್ದು ತಾವು ಹೇಳಿದಂಗೆ ಕೃಷಿ ಹೊಂಡದಲ್ಲಿ ಶೇಖರಣೆ ಮಾಡಿಡುವಂತದ್ದು. ಮತ್ತೆ ನೀರು ತಾನು ಸುಮ್ಮನೆ ಹರಿಯೋದಿಲ್ಲ, ಜೊತೆಗೆ ಫಲವತ್ತಾದ ಮೇಲ್ಮಣ್ಣನ್ನು ಕೂಡ ತೆಗೆದುಕೊಂಡು ಹೋಗುತ್ತೆ. ಹಾಗಾಗಿ ತಾವು ತಿಳಿಸಿದಾಗೆ ಮಡಿಗಳನ್ನ ಮಾಡ್ಕೊಳ್ಳೋದ್ರಿಂದ ಅಲ್ಲೇ ಇಂಗುತ್ತೆ, ಮೇಲ್ಮಣ್ಣು ಕೊಚಣೆ ಆಗೋದು ಕೂಡ ಕಡಿಮೆ ಆಗುತ್ತೆ. ಖಂಡಿತ. ಸೊ ಅದರಲ್ಲೂ ಮೇಲ್ಮಣ್ಣು ಅನ್ನೋದು ಕೃಷಿಗೆ ಬಹಳ ಮುಖ್ಯ. ಈಗ ಮೇಲ್ಪದರದಿಂದ ಸುಮಾರು 10 ಸೆಂಟಿಮೀಟರ್ ತನಕ ಫಲವತ್ತಾದ ಮಣ್ಣು, ಈ ಸಾವಯವ ಅಂಶ ಹೆಚ್ಚಾಗಿರುವಂತದ್ದೇ ಆ ಮೇಲ್ಪದರದಲ್ಲಿ. ಹಾಗಾಗಿ ಆ ಮಣ್ಣನ್ನ ನಾವು ಸಂರಕ್ಷಣೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಅಂದ್ರೆ ಈ ಏರೋಬಿಕ್ ಪದ್ಧತಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಗೊಬ್ಬರ ಬಳಸಲೇಬೇಕಾಗುತ್ತೆ, ಯಾಕಂದ್ರೆ ನೀರು ಹಿಡಿದಿಟ್ಕೋಬೇಕಲ್ಲ ನಮ್ಮ ಮಣ್ಣು, ಹಾಗಾಗಿ ಸಾವಯವ ಗೊಬ್ಬರವನ್ನು ಹೆಚ್ಚು ಬಳಸಬೇಕಾಗುತ್ತೆ. ಕೊನೆಯದಾಗಿ ನಾನು ರೈತ ಬಾಂಧವರಿಗೆ ಹೇಳಕ್ ಇಷ್ಟಪಡೋದೇನು ಅಂತಂದ್ರೆ, ಸಾಂಪ್ರದಾಯಿಕ ಪದ್ಧತಿಯನ್ನ ಕೈಬಿಟ್ಟು ಏರೋಬಿಕ್ ಪದ್ಧತಿಯಲ್ಲಿ ಭತ್ತವನ್ನ ಬೆಳೆಯುವುದನ್ನ ರೂಢಿಸಿಕೊಂಡಾಗ 50% ನೀರನ್ನ ಉಳಿತಾಯ ಮಾಡಬಹುದು. ಈ ಉಳಿತಾಯ ಮಾಡಿದಂತಹ ನೀರಿನಿಂದ ಅಂದ್ರೆ ಸುಮಾರು 75-100 ಸೆಂಟಿಮೀಟರ್ ನೀರನ್ನ ಏನು ಉಳಿತಾಯ ಮಾಡ್ತೀವಿ ಆ ನೀರಿಂದ ಇನ್ನೊಂದು ಬೆಳೆಯನ್ನ ತಗೊಂಡ್ಲಿಕ್ಕೆ ಅನುಕೂಲ ಆಗತ್ತೆ. ಹಾಗಾಗಿ ಎಲ್ಲರೂ ಸಹ ಈ ಒಂದು ಪದ್ಧತಿಯನ್ನ ಅಳವಡಿಸಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುಕೂಲ ಆಗತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ರೈತ ಬಾಂಧವರೇ, ತಮಗೆ ಈ ಏರೋಬಿಕ್ ಪದ್ಧತಿ ಭತ್ತದ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ TG ಅಮೃತ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8197877712. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8197 8777712. ತುಂಬಾ ಸಂತೋಷ ಡಾಕ್ಟರ್ ಅಮೃತ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಏರೋಬಿಕ್ ಪದ್ಧತಿ ಭತ್ತದ ಬೇಸಾಯದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ರೈತ ಬಾಂಧವರೇ, ಇದುವರೆಗೆ ಏರೋಬಿಕ್ ಪದ್ಧತಿಯಲ್ಲಿ ಭತ್ತದ ಬೇಸಾಯ ಈ ಕುರಿತು ಡಾಕ್ಟರ್ ಅಮೃತ ಟಿಜಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಕಾಫಿ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 22,500 ರೂಪಾಯಿಯಿಂದ 22,800 ರೂಪಾಯಿಗಳು, ಅರೇಬಿಕಾ ಚೆರಿ 12,300 ರೂಪಾಯಿಯಿಂದ 13,200 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 19,000 ರೂಪಾಯಿಯಿಂದ 19,600 ರೂಪಾಯಿ, ರೋಬಸ್ಟಾ ಚೆರಿ 10,900 ರೂಪಾಯಿಯಿಂದ 11,650 ರೂಪಾಯಿಗಳು. ಕಾಫಿ ಧಾರಣೆ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಇನ್ನು ನಾಳಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಸಸಿಗಳ ತಯಾರಿಕೆ ಮತ್ತು ಆರೈಕೆ ಕುರಿತು ಡಾಕ್ಟರ್ ನಾಗರಾಜ ಗೋಕಾವಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿಧನ ಸುದ್ದಿ. ಮಡಿಕೇರಿ ಮಂಗಳಾದೇವಿ ನಗರದ ನಿವಾಸಿ ಲಾರೆನ್ಸ್ ಡಿಸೋಜಾ ಅವರ ಧರ್ಮಪತ್ನಿ ಲಿಲ್ಲಿ ಡಿಸೋಜಾ ಅವರು ಇಂದು ನಿಧನರಾದರು. 78 ವರ್ಷ ಪ್ರಾಯದ ಲಿಲ್ಲಿ ಡಿಸೋಜಾ ಅವರ ಅಂತಿಮ ವಿಧಿವಿಧಾನಗಳು ನಾಳೆ ಸಂತ ಮೈಕಲರ ದೇವಾಲಯದ ಕ್ರೈಸ್ತ ಸಮಾಧಿಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ. ಪ್ರಾಯೋಜಕರು ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಸುಳ್ಯ. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಮಡಿಕೇರಿನ ಜಿಲ್ಲಾಧಿಕಾರಿಗಳ ಕಚೇರಿನ ಸಭಾಬಾಡಿಲಿ ಇಂದು ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡ ಉಪಯೋಜನೆನ ಪ್ರಗತಿ ಪರಿಶೀಲನಾ ಸಭೆ ನಡೆದು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ವೆಂಕಟರಾಜನವು ಈ ಸಲದ ಹಣಕಾಸು ವರ್ಷ ಮುಗಿಯುವ ಹಂತದಲ್ಲಿದ್ದು ಈ ವರ್ಷಕ್ಕೆ ನಿಗದಿ ಮಾಡಿದ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡಿ ವರದಿ ಕೊಡಿಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಸಭೆಯಲ್ಲಿ ಕೃಷಿ ಇಲಾಖೆ, ಪಶುಪಾಲನಾ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಸಹಕಾರ ಬಾಲಕಾರ್ಮಿಕ ಇಲಾಖೆ, ಪಂಚಾಯತ್ ರಾಜ್, ನಗರಾಭಿವೃದ್ಧಿ, ಆಯುಷ್ ಇಲಾಖೆ ಸೇರಿದಂತೆ ಬೇರೆ ಬೇರೆ ಇಲಾಖೆನ ಅಧಿಕಾರಿಗ ತಮ್ಮ ತಮ್ಮ ಇಲಾಖೆ ಸಾಧಿಸಿದ ಪ್ರಗತಿಯ ಬಗ್ಗೆಯಲ್ಲಿ ಮಾಹಿತಿ ಕೊಟ್ಟು 2024-25 ಸಾಲಿನ ಕೃಷಿ ಯಾಂತ್ರೀಕರಣ ಮತ್ತು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಕಾರ್ಯಕ್ರಮದಲ್ಲಿ ಸಾಮಾನ್ಯ ವರ್ಗದ ರೈತರಿಗೆ 50% ರಿಯಾಯಿತಿ ಬೆಲೆಯಲ್ಲಿ ಕೃಷಿ ಯಂತ್ರೋಪಕರಣಗ ಸಿಕ್ಕಿದೆ. ಕೃಷಿ ಉಪಕರಣಗ ಆಗಿರುವ ಮಿನಿ ಟ್ರ್ಯಾಕ್ಟರ್, ಪವರ್ ಟಿಲ್ಲರ್, ಕಲ್ಟಿವೇಟರ್, ರೋಟವೇಟರ್, ಕಳೆ ಕೊಚ್ಚುವ ಯಂತ್ರ, ಡೀಸೆಲ್ ಪಂಪ್ಸೆಟ್, ಪವರ್ ಸ್ಪ್ರೇಯರ್, ಭತ್ತದ ಕಟಾವು, ಭತ್ತದ ಒಕ್ಕಣೆ ಸೇರಿದಂತೆ ಕಾಳುಗಳನ್ನ ಕ್ಲೀನ್ ಮಾಡುವ, ಹುಡಿ ಮಾಡುವ ಯಂತ್ರ, ಹಂಗೆ ಎಣ್ಣೆ ಗಾಣಗಳನ್ನ ರಿಯಾಯಿತಿ ಬೆಲೆಯಲ್ಲಿ ಪಡ್ಕಣಿಕೆ ಆಸಕ್ತಿ ಇರುವ ಸೋಮವಾರಪೇಟೆ ಮತ್ತು ಕುಶಾಲನಗರ ತಾಲೂಕಿನ ರೈತರು ಅಗತ್ಯ ದಾಖಲಾತಿಗಳನ್ನ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಕೊಟ್ಟು ಯೋಜನೆಯ ಸದುಪಯೋಗ ಪಡ್ಕೊಳ್ಳಕ್ಕಂತ ಸೋಮವಾರಪೇಟೆ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರು ಕೇಳಿಕೊಂಡಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಕೂಡುಕೂಟಲ್ಲಿ ನಾಳ್ದು 19 ಹಗಲು 11 ಮಡಿಕೇರಿನ ಗಾಂಧಿ ಭವನದಲ್ಲಿ ಮಹಾಯೋಗಿ ಶ್ರೀ ವೇಮನ ಜಯಂತಿ ಕಾರ್ಯಕ್ರಮ ನಡೆಯಕ್ಕಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಜಿಲ್ಲೆಯ ಅಧಿಕಾರಿಗ, ಶಾಸಕರು, ಸಂಸದರು, ಗಣ್ಯರು ಭಾಗವಹಿಸುವೆ. ಭಾರತೀಯ ಅಂಚೆ ಇಲಾಖೆಯಲ್ಲಿ ಅಂಚೆ ಜೀವ ವಿಮೆನ ನೇರ ಕಾರ್ಯಕರ್ತರಾಕೆ ಇದೇ ತಿಂಗಳ 22 ಹೊತ್ತಾರೆ 10 ಗಂಟೆಯಿಂದ ಮಧ್ಯಾಹ್ನ ಮುಟ್ಟ ನೇರ ಸಂದರ್ಶನ ನಡೆಯಕ್ಕಿದ್ದು 18 ವರ್ಷ ದಾಟಿದವು ಅಗತ್ಯ ದಾಖಲಾತಿಗಳೊಟ್ಟಿಗೆ ಸಂದರ್ಶನಕ್ಕೆ ಹಾಜರಾಕು. ಹೆಚ್ಚಿನ ಮಾಹಿತಿ ಬೇಕರೆ ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿಗೆ ಭೇಟಿ ಕೊಡಕಂತ ವಿಭಾಗೀಯ ಕಚೇರಿನ ಅಂಚೆ ಅಧೀಕ್ಷಕರು ತಿಳಿಸಿದರು. ಸರ್ಕಾರದ ಆದೇಶದಂಗೆ ಟ್ಯಾಕ್ಸ್ ಕಟ್ಟುತ್ತಿರುವ ಜಿಲ್ಲೆನ 903 ಬಿಪಿಎಲ್ ರೇಷನ್ ಕಾರ್ಡ್ಗಳನ್ನ ಎಪಿಎಲ್ ಕಾರ್ಡ್ ಆಗಿ ಚೇಂಜ್ ಮಾಡಿದ್ದು. ಸರ್ಕಾರ ಇದನ್ನು ಮರುಪರಿಶೀಲನೆ ಮಾಡುವವರೆಗೆ ಈ ರೇಷನ್ ಕಾರ್ಡ್ಗ ಬಿಪಿಎಲ್ ಕಾರ್ಡ್ ಆಗಿನೇ ಇದ್ದದೆ. ಈ ಸಂಬಂಧ ಏನಾದ್ರೂ ಮಾಹಿತಿ ಬೇಕರೆ ತಾಲೂಕು ಆಹಾರ ನಿರೀಕ್ಷಕರನ್ನ ಸಂಪರ್ಕ ಮಾಡಕಂತ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆನ ಉಪನಿರ್ದೇಶಕರು ತಿಳಿಸಿದರು. ಭಾರತೀಯ ವಿದ್ಯಾಭವನ ಕೊಡಗು ಕೇಂದ್ರದ ಕಡೆಯಿಂದ ಇದೇ ತಿಂಗಳ 23 ಮತ್ತು 24 ತಾರೀಕಿಗೆ ಮಡಿಕೇರಿನ ಭಾರತೀಯ ವಿದ್ಯಾಭವನ ಕೊಡಗು ಕೇಂದ್ರದಲ್ಲಿ ನೀನಾಸಂ ತಿರುಗಾಟ ನಾಟಕದ ಬಗೆಯಲ್ಲಿ ಅಂಕದ ಪರದೆ ಮತ್ತೆ ಮಾಲತಿ ಮಾಧವ ನಾಟಕ ಪ್ರದರ್ಶನ ಉಂಟು ಅಂತ ಭಾರತೀಯ ವಿದ್ಯಾಭವನ ಕೊಡಗು ಕೇಂದ್ರದ ಕಾರ್ಯದರ್ಶಿಗ ತಿಳಿಸಿದಳು. ಮಡಿಕೇರಿನ ECHS ಪಾಲಿಕ್ಲಿನಿಕ್ಲಿ ಇಂದಿಂದ 20 ತಾರೀಕು ಮುಟ್ಟ ವೈದ್ಯರು ಇರಲೇ ಅಂತ ಕ್ಲಿನಿಕ್ನ ಪ್ರಕಟಣೆಯಿಂದ ಗೊತ್ತಾಯಿತು. 2025-26 ಸಾಲಿಗೆ ಏಕಲವ್ಯ ಮಾದರಿ ವಸತಿ ಶಾಲೆ ಬಾಳುಗೋಡು ವಿರಾಜಪೇಟೆ ತಾಲೂಕು ಇಲ್ಲಿ 6 ಕ್ಲಾಸಿಗೆ ಸೇರಿಕೆ ಅರ್ಜಿ ಕರೆದಿದ್ದು 5 ಕ್ಲಾಸ್ಲಿ ಓದ್ತಿರೋವು ಅರ್ಜಿ ಹಾಕಕ್ಕೆ ಅರ್ಜಿ ಒಪ್ಪಿಸಿಕೆ ಕಡೆಯ ದಿನ ಇದೇ ತಿಂಗಳ 31 ಆಗಿದ್ದು ಅಗತ್ಯ ದಾಖಲಾತಿಗಳೊಟ್ಟಿಗೆ ಅರ್ಹ ವಿದ್ಯಾರ್ಥಿಗ ಅರ್ಜಿ ಒಪ್ಪಿಸಕಂತ ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆ ಇಲಾಖೆನ ಯೋಜನಾ ಸಮನ್ವಯ ಅಧಿಕಾರಿಗ ತಿಳಿಸಿದಳು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಕೂಡುಕೂಟಲಿ ಇಂದು ಮಡಿಕೇರಿಲಿ ಶಿವಯೋಗಿ ಸಿದ್ದರಾಮ ಜಯಂತಿ ನಡೆದು. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿಲಿ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ನ ಕೂಡುಕೂಟಲ್ಲಿ ನಡೆದ 20 ರಾಜ್ಯ ಮಟ್ಟದ ಮಕ್ಕಳ ಸಾಹಿತ್ಯ ಸಮ್ಮೇಳನದಲ್ಲಿ ಜಿಲ್ಲೆನ ಏಕೈಕ ಪ್ರತಿನಿಧಿಯಾಗಿ ಚಾಮೇರ ನಕ್ಷಾದೇಶಮ್ಮ ಭಾಗವಹಿಸಿ ಕವನ ಓದಿದ್ದು. ಈ ಕೂಸು ಅರಮೇರಿ ಕಳಂಚೇರಿ SMS ವಿದ್ಯಾಪೀಠದ 4 ತರಗತಿ ವಿದ್ಯಾರ್ಥಿನಿ. ಇದೇ ತಿಂಗಳ 28 ತಾರೀಕಿಗೆ ಜಾರ್ಖಂಡ್ನ ರಾಂಚಿಲಿ ನಡೆಯಕ್ಕಿರುವ ರಾಷ್ಟ್ರಮಟ್ಟದ ಹಾಕಿ ಪಂದ್ಯಾಟಕ್ಕೆ ಕರ್ನಾಟಕ ತಂಡದ ದಿಶಾ ನಿಡ್ಯಮಲೆ ಆಯ್ಕೆ ಆಯಿತು. ಬೆಳಗಾವಿನ ಅಜೂರ ಪ್ರತಿಷ್ಠಾನದವು ಕೊಡುವ ರಾಜ್ಯ ಮಟ್ಟದ ಅಜೂರ ಪ್ರತಿಷ್ಠಾನದ ಪ್ರಶಸ್ತಿಗೆ ಮಡಿಕೇರಿನ ಸಾಹಿತಿ ಪೂಜಾರಿರ ಕೃಪಾ ದೇವರಾಜು ಆಯ್ಕೆ ಆಗಿದ್ದು. ಅವು ಬರೆದ ಮರ್ಮರ ಕಥಾ ಸಂಕಲನಕ್ಕೆ ಈ ಪ್ರಶಸ್ತಿ ಬಂದುಟು. ಇದೇ ತಿಂಗಳ 26 ತಾರೀಕಿಗೆ ನವದೆಹಲಿಯಲ್ಲಿ ನಡೆಯಕ್ಕಿರುವ ಆರ್ಡಿ ಪರೇಡ್ಗೆ ಸುಳ್ಯದ NMC ಕಾಲೇಜಲ್ಲಿ ಓದುತ್ತಿರುವ ಚೆಟ್ಟಿಮನಿ ಗ್ರಾಮದ ಕೆದಂಬಾಡಿ ಲವ ಕೃಷ್ಣ ಆಯ್ಕೆಯಾಗಿದ್ದು. ಇವು 19 ಕರ್ನಾಟಕ BN NCC ಬೆಟಾಲಿಯನ್ನ ಕೆಡೆಟ್. ಗೋಣಿಕೊಪ್ಪದ ಕೊಡಗು ಪಬ್ಲಿಕ್ ಶಾಲೆಯಲ್ಲಿ ದೇಶಭಕ್ತಿನ ಗುರುತಾಗಿ ಸೇನಾ ದಿನ ಆಚರಣೆ ಮಾಡಿದ್ದು. ಈ ಕಾರ್ಯಕ್ರಮನ ಭಾರತೀಯ ಸೇನೆಯ ಶೌರ್ಯ ತ್ಯಾಗ ಮತ್ತೆ ನಿಸ್ವಾರ್ಥ ಸೇವೆಗೆ ಅರ್ಪಣೆ ಮಾಡಿದ್ದು. ಭಾರತೀಯ ಸೇನೆಯ ಶೌರ್ಯ ಮತ್ತೆ ತ್ಯಾಗಗಳ ಬಗೆಯಲ್ಲಿ ಲೆಫ್ಟಿನೆಂಟ್ ಕಿಶೋರ್ ನಾವು ಅನುಭವ ಹಂಚಿಕೊಂಡು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು KVG ಆಯುರ್ವೇದ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಸುಳ್ಯ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರೆಸ್ ರೋಡ್, ಮೈಸೂರು. ಸೋಲಾರ್ ಕ್ಯಾಮರಾ, ಸೋಲಾರ್ ವಾಟರ್ ಹೀಟರ್, ಗ್ಯಾಸ್ ಗೀಸರ್, ಕರೆಂಟ್ ಗೀಸರ್, ಗುಜರಾತ್ ಒಲೆ, ಎಲೆಕ್ಟ್ರಿಕ್ ಕೆಲಸ, ಪ್ಲಂಬಿಂಗ್ ಕೆಲಸ, ಎಲ್ಲಾ ತರಹದ ಕೆಲಸಗಳಿಗೆ ಸಂಪರ್ಕಿಸಿ ಕಸ್ಟಮರ್ ಸಪೋರ್ಟ್ 6362-696846. ಯೋಮನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬಿ ಶೆಟ್ಟಿಗೇರಿ ಯೂನಿಟ್ನಲ್ಲಿ ಹಸಿ ಅಡಿಕೆ ಕಾಫಿಯನ್ನು ಉತ್ತಮ ಬೆಲೆಗೆ ಖರೀದಿಸಲಾಗುವುದು. ಕಾಲ್ ಬಾಳೆಯಡ ಸೋಮಯ್ಯ 9448-000383, ಚಂದುರ ದೇವಯ್ಯ 9480165997. ದೆಹಲಿಯಲ್ಲಿ ಇದೇ ತಾರೀಕು 26 ನಡೆಯುವ ಗಣರಾಜ್ಯೋತ್ಸವ ಪಥಸಂಚಲನಕ್ಕೆ NCC ಕರ್ನಾಟಕ ಮತ್ತೆ ಗೋವಾ ಬೆಟಾಲಿಯನ್ ಆರ್ಮಿ ವಿಂಗ್ನಿಂದ ಜಿಲ್ಲೆನ ಕುಂದಚೇರಿ ಗ್ರಾಮದ ಕೆದಂಬಾಡಿ ಲವ ಭರತ ಮತ್ತೆ ಗೌರಮ್ಮ ದಂಪತಿಗಳ ಮಂಗ ಕೃಷ್ಣ ಆಯ್ಕೆಯಾಗಿತು. ಇವನಿಗೆ ಅಭಿನಂದನೆ. ಹಂಗೆ ಕುಲದೇವರು ಶ್ರೀ ವೆಂಕಟರಮಣ ಸ್ವಾಮಿ ಮತ್ತೆ ಊರು ದೇವರ ಆಶೀರ್ವಾದ ಯಾಗೋಳು ಇದ್ದು ಇವನ ಭವಿಷ್ಯ ಒಳ್ಳೆದಾಗಲಿತ ಶುಭ ಹರಿಸ್ತಳು. ಅಕ್ಕಂದರು ಅಮ್ಮೆ ಮನೆ ಶ್ರೀಮತಿ ಶ್ವೇತಾ ಸುಜಿನಾ ಮತ್ತೆ ಮಕ್ಕ, ನೆರಿಯನ ಶ್ರೀಮತಿ ಅರ್ಪಿತಾ ಯತೀಶ್ ಮತ್ತೆ ಮಕ್ಕ. ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಡ್ಯಾಡ್, ಮದ್ವೆಗೆ ನನ್ನ ಒಪ್ಪಿಗೆ ಇದೆ, ಆದ್ರೂ ಒಂದು ಕಂಡೀಷನ್. ಹೇಳಮ್ಮ. ಚಿನ್ನಾಭರಣ ಮಾತ್ರ ವಿಲ್ಕೋದಿಂದಲೇ ತಗೊಳ್ಬೇಕು. ವಿಲ್ಕೋದಿಂದಲೇ ತಗೊಳ್ಳೋದು, ನಮ್ಗೆ ಬೇಕಾದ ಡಿಸೈನ್ಸ್ ಅಲ್ಲಿ ಸಿಗುತ್ತೆ. ಅಲ್ಲದೆ ಇವಾಗ ಹಬ್ಬಗಳ ಪ್ರಯುಕ್ತ ಪ್ರತಿ 1 ಗ್ರಾಮ್ಗೆ 300 ರೂಪಾಯಿ ಡಿಸ್ಕೌಂಟ್ ಕೂಡ ಇದೆ. ಆವಾಗ 10 ಗ್ರಾಮ್ ತಗೊಂಡ್ರೆ 3,000 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ ಅಲ್ವಾ? ಸೂಪರ್. ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ. ಮೈಸೂರಿನ ದೇವರಾಜ ಅರಸ್ ರೋಡ್ ನಲ್ಲಿ ಶುಭಾರಂಭಗೊಂಡಿದೆ ಸ್ಟೇಟ್ಸ್ ಸ್ಟುಡಿಯೋ ಆಫ್ ದಿವಾಸ್. ಎಲ್ಲಾ ವಿಧದ ಈಗಿನ ಟ್ರೆಂಡ್ಸ್ ನ ಪ್ರಸಿದ್ಧ ಬ್ರಾಂಡ್ಸ್, ಎಥ್ನಿಕ್ ವೇರ್, ಗೌನ್ಸ್, ಲೆಹಂಗಾಸ್, ಶರಾರಾಸ್ ಹಾಗೂ ಎಲ್ಲಾ ಡ್ರೆಸ್ ಮೆಟೀರಿಯಲ್ಸ್ ಇಲ್ಲಿ ಲಭ್ಯವಿದೆ. ಭೇಟಿ ಕೊಡಿ ಸ್ಟೇಟ್ಸ್ ಸ್ಟುಡಿಯೋ ಆಫ್ ದಿವಾಸ್, ದೇವರಾಜ ಅರಸ್ ರೋಡ್, ಮೈಸೂರು. ಕುಶಾಲನಗರದ ಮೆಡಿಪ್ಲೆಕ್ಸ್ ಅವರ ಸಹಯೋಗದಲ್ಲಿ ಮೈಸೂರಿನ ಪ್ರಸಿದ್ಧ ಕಾಂಗರೂ ಕೇರ್ ಫರ್ಟಿಲಿಟಿ ಸೆಂಟರ್ ಅವರು ನೂತನವಾಗಿ ತಮ್ಮ ಕ್ಲಿನಿಕ್ ತೆರೆದಿದ್ದು, ಖ್ಯಾತ ಐವಿಎಫ್ ಮತ್ತು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಡಾಕ್ಟರ್ ಸ್ವಾತಿ ಎಚ್ಕೆ ಇವರು ವಾರದ ಪ್ರತಿ ಮಂಗಳವಾರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಸಾರ್ವಜನಿಕರು ಇವರ ಸೇವೆಯ ಸದುಪಯೋಗ ಪಡೆದುಕೊಳ್ಳಲು ಕೋರಿದೆ. ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಕಾಲ್ ಮಾಡಿ 9513137817, ಲ್ಯಾಂಡ್ಲೈನ್ 0827627321. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ನೆಕ್ಸಾ. ವಾಷಿಂಗ್ ಮಿಷಿನ್ ತರ್ಲಿಕ್ಕೆ ಹೋಗಿ ಎಲ್ಇಡಿ ಟಿವಿ, ರೆಫ್ರಿಜರೇಟರ್ ಎಲ್ಲ ತಂದಿದ್ದೀರಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಲ ಬ್ರಾಂಡ್ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಭಾರಿ ಡಿಸ್ಕೌಂಟ್ ರೇಟ್ ನಲ್ಲಿ ಮಾರಾಟ ಮಾಡ್ತಾ ಇದಾರೆ. 0% ಇಂಟ್ರೆಸ್ಟ್ ನಲ್ಲಿ ಲೋನ್, ಅಲ್ಲದೆ ಅಪ್ ಟು 40% ಕ್ಯಾಶ್ ಬ್ಯಾಕ್ ಕೂಡ ಇದೆ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ವಿರಾಜಪೇಟೆಯ ರೇಮಂಡ್ ಶಾಪ್ ನಲ್ಲಿ ನ್ಯೂ ಇಯರ್ ಸ್ಪೆಷಲ್ ಆಫರ್. 8,000 ರೂಪಾಯಿಯ ಬಟ್ಟೆಗಳ ಖರೀದಿಗೆ 2,499 ರೂಪಾಯಿಯ ಬೆಲೆ ಬಾಳುವ 1 ಡಬಲ್ ಬೆಡ್ಶೀಟ್, 2 ಪಿಲ್ಲೋ ಕವರ್ ಫ್ರೀ. 12,000 ರೂಪಾಯಿಯ ಖರೀದಿಗೆ 4,499 ರೂಪಾಯಿಯ ಬೆಲೆ ಬಾಳುವ ಡಬಲ್ ರಿವರ್ಸಬಲ್ ಕಂಫರ್ಟರ್ ಫ್ರೀ. 15,000 ರೂಪಾಯಿಯ ಖರೀದಿಗೆ 6,999 ರೂಪಾಯಿಯ 1 ಡಬಲ್ ಕ್ವಿಲ್ಟ್ ಡಬಲ್ ಬೆಡ್ಶೀಟ್, 2 ಪಿಲ್ಲೋ ಕವರ್ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಪರಿಶಿಷ್ಟ ಜಾತಿ ಪಿನ ಪರಿಶಿಷ್ಟ ಪಂಗಡ ಉಪಯೋಜನೆ ಅಡಿಲು ಈ ಆಂಡ್ ನಿರ್ಕಮಾಡಿತುಳ್ಳ ಯೋಜನೆ ಚುರುಕುದ ಅನುಷ್ಠಾನ ಮಾಡುವನಿಕೆ ಜಿಲ್ಲಾಧಿಕಾರಿ ವೆಂಕಟರಾಜ ಸೂಚನೆ ಕೊಡ್ತತ್ತು. ಅನುಸೂಚಿತ ಜಾತಿ ಪಿಂಜ ಅನುಸೂಚಿತ ಪಂಗಡ ಉಪಯೋಜನೆಯಲ್ಲಿ ಸಾಧಿಸಿಟ್ಟ ಪ್ರಗತಿರ ಮೇದ ತಂಗಡ ಕಚೇರಿ ಸಭಾಬಾಡಲು ನಡೆದ ಪರಿಶೀಲನಾ ಸಭೆರ ಕೊರವು ಕಾರಿಕೆ ವಹಿಸಿದ ತಕ್ಕಬರಂದ ಜಿಲ್ಲಾಧಿಕಾರಿ ಈ ಆಂಡತ್ರ ಆರ್ಥಿಕ ಕಾಲ ತುವ ಮೊಟ್ಟಲು ಉಳ್ಳಾನಗೊಂಡು ಈ ಕಾಲ ನಿರ್ಕಮಾಡಿನ ಯೋಜನೆ ಅನುಷ್ಠಾನ ಮಾಡಿತು ವರದಿ ಒಪ್ಪಿಸಿಡುವನಿಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಯಕ್ಕೆ ತಾಕೀತು ಮಾಡಿಚಿ. ಸಭೆಯಲ್ಲಿ ಹಾಜರಿಂಜ ಬಾರೆ ಬಾರೆ ಇಲಾಖೆಯ ಅಧಿಕಾರಿಯ ತಕ್ಕ ಬರೆದಿತ್ತು. ಉಪಯೋಜನೆ ಅಡಿಲು ತಂಗ ತಂಗಡ ಇಲಾಖೆಯ ಆದನೆಯಲ್ಲಿ ಅನುಷ್ಠಾನ ಆನ ಯೋಜನೆಯಲ್ಲಿ ಸಾಧಿಸಿಟ್ಟ ಪ್ರಗತಿಯ ಮಾಹಿತಿಯನ್ನು ಕೊಡ್ತಂಡು ಮಾರ್ಚ್ ಆಖಿರದ ಉಳಲು ಯೋಜನೆಯಲ್ಲಿ ಪೂರ್ತಿ ಪ್ರಗತಿ ಸಾಧಿಸಿಡುವುದಾಯಿತು ಅರಿಚಿಟತ್ತು. ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕಗಳನ್ನು ಅನಿತಾ ಭಾಸ್ಕರ್, ಸ್ಕೂಲ್ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕಗಳನ್ನು ರಂಗಧಾಮಪ್ಪ ಕೂಡನಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಯ ಸಭೆಯಲ್ಲಿ ಹಾಜರಿಂಜತ್ತು. ಸೋಮರ್ಪೇಟೆ ತಾಲೂಕರ ಐಗುರು ಗ್ರಾಮ ಪಂಚಾಯಿತಿ ಕಡಗನ ಎಡವನಾಡು ಗ್ರಾಮತ್ತು ಸುಮಾರು 40 ಲಕ್ಷ ರೂಪಾಯಿ ಅನುದಾನದ ಕಟ್ಟುವಕ್ಕ ಪೊರಟಿತುಳ್ಳ ಪುದಿಯ ಸೇತುವೆ ಕಾಮಗಾರಿಗೆ ಶಾಸಕ ಡಾ ಮಂಥರಗೌಡ ಭೂಮಿ ಪೂಜೆ ನೆರವೇರಿಸಿ ಬೈಂಜ ತಕ್ಕ ಪರಂದ ಶಾಸಕಾಂಗ ಕಾಮಗಾರಿನ ಗುಣಮಟ್ಟತನ್ನ ಕಾತಂಡು ಸಮಯಕ್ಕೆ ಸರಿಯಾಯಿತು ತಿಳ್ಪನಿಕೆ ಅಧಿಕಾರಿಯಕ್ಕೆ ಸೂಚನೆ ಕೊಡ್ತಿತ್ತು. ಕಾಮಗಾರಿನ ಚಾಯೋಳೆ ನರ್ತುವಕ್ಕೆ ಗ್ರಾಮಸ್ಥಂಗ ಸಹಕಾರ ಕೊಡಕೊಂಡು ಒಂದು ಕೇಟಣತ್ತು. ಗ್ರಾಮಸ್ಥಂಗ ಅಧಿಕಾರಿಯ ಮುಖ್ಯಪಟ್ಟವು ಈ ಸಂದರ್ಭ ಹಾಜರಿಂಜತ್ತು. ಉತ್ತರಾಖಂಡ್ ಹರಿದ್ವಾರತ್ ನಾಲ್ಕಾಲಕೊಮ್ಮ ನರಪಂತ ರಾಷ್ಟೀಯ ಕಬಡ್ಡಿ ಕಳಿಕೂಟತ್ತು ಕೂಡಿಯಾಡುವಕ್ಕೆ ಕೊಡಗರ ಹೇಮಂತ್ ಆಯ್ಕೆ ಆಯಿತು ಎಂದು ಕೊಡಗು ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷಗಳನ್ನು ಕಪಿಲ್ ಕುಮಾರ್ ಅರಿಚಿಟ್ಟಿತು. ಇದೇ 29ರಂದು ಫೆಬ್ರವರಿ 3ಕ್ಕೆ ನೆರಪ ಈ ರಾಷ್ಟ್ರಮಟ್ಟದ ಕಳಿಕೂಟತ್ತು ಕೂಡಿಯಾಡುವ ಹೇಮಂತ್, ಕುಶಾಲನಗರ ಕಾರಳಾನ ಪ್ರತಾಪ್, ಗೀತಾ ದಂಪತಿರ ಮೂವು. ಮಡಿಕೇರಿ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲ ಕಾರ್ಯನಿರ್ವಹಿಸಿರುವ ವೈದ್ಯಗಳ ಸೇವೆ ಇದೇ 20ರಂದು ಇಪ್ಪಲ ಎಂದು ಪಾಲಿಕ್ಲಿನಿಕ್ರ ಪ್ರಕಟಣೆ ಅರಿಚಿಟ್ಟಿತು. ಆರೋಗ್ಯ ಪಂಚ ಕುಟುಂಬ ಕಲ್ಯಾಣ ಇಲಾಖೆ ಆದರದಲ್ಲಿ ನಡೆತಿನುಳ್ಳ 48ನೇ ಅಧ್ಯಯನ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮದ ಅರಿವಿಕೆಯನ್ನು ಎಲ್ಲರೂ ಪಡೆದುವ ಅವಶ್ಯಕತೆ ಉಂಟು ಜಿಲ್ಲಾ ಆರೋಗ್ಯ ಪಂಚ ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸತೀಶ್ ಕುಮಾರ್ ಅರಿಚಿಟತ್. ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮದ ಅಡಿಲ್ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಪಿಂಜ ಜಿಲ್ಲಾ ಆರೋಗ್ಯ ಪಂಚ ಕುಟುಂಬ ಕಲ್ಯಾಣ ಇಲಾಖೆ ಕೂಟಾದನಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಕಚೇರಿಯಲ್ಲಿ ಮಾಧ್ಯಮ ಪ್ರತಿನಿಧಿಯಕ್ಕೆ ಯೋಜನೆ ಮೇಲೆ ಅರಿವಿಕೆ ಕೊಡಬೇಕು ಏರ್ಪಾಡು ಮಾಡಿ ತಿಂಜ ಕಾರ್ಯಾಗಾರತ್ನ ಉದ್ಘಾಟನೆ ಮಾಡಿದ್ದಕ್ಕೆ ಬಂದ ಅವು ತಂಗಡ ಇಲಾಖೆ ಆದನಲ್ಲಿ ಜಾರಿಕೊಂಡ ಬಂದ ಬಾರ ಬಾರ ಕಾರ್ಯಕ್ರಮದ ಮೇಲೆ ಮಾಹಿತಿ ಕೊಡ್ತಂಡ್ ಎಲ್ಲೆಡೆ ಆರೋಗ್ಯ ಎಲ್ಲರಿಗೂ ಆರೋಗ್ಯ ಅನ್ನುವ ಧ್ಯೇಯವಾಕ್ಯದ ಅಡಿಯಲ್ಲಿ ನಡೆದಿರುವ ಅಭಿಯಾನದ ಮೇಲೆ ಅರಿವಿಕೆಯನ್ನು ಸಾರ್ವಜನಿಕ ಅಂಗಕ್ಕೆ ಪರಿಣಾಮಕಾರಿಯತೆ ಹೆಚ್ಚಿಡುವ ನಿಟ್ಟಿನಲ್ಲಿ ಮಾಧ್ಯಮಕಾರರ ಸಹಕಾರತ್ನ ಕೇಟಂಡದ್ದು. ಕಾರ್ಯಾಗಾರತ್ತು ಕೂಡಿಯಾಡಿ ತಿಂಜ ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾ ಆನಂದ್ ಆರೋಗ್ಯ ಇಲಾಖೆ ಆದನಲ್ಲಿ ಕಟ್ಟುವ ಚಿಕಿತ್ಸಾ ಸೌಲಭ್ಯತರ ಕೂಟಕ್ಕೆ ಬಾರೆ ಬಾರೆ ಆರೋಗ್ಯ ಅಭಿಯಾನದ ಮೇಲೆ ಅರಿಚಿಟ್ಟು ಕೊಡತ್ತು. ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಶಾಂತಿ ಕುಂಡಲಿಕೆ ಮುಖ್ಯಪಟ್ಟವು ಈ ಸಂದರ್ಭ ಹಾಜರಿಂಜತ್ತು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪಿಂಜ ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆ ಕೂಡು ಕೂಟತ್ ಮಹಾಯೋಗಿ ಶ್ರೀ ವೈಮನ ಜಯಂತಿ ಕಾರ್ಯಕ್ರಮತನ ಇದೇ 19ನೇ ಪೊಲಕ 11 ಗಂಟೆಗೆ ಮಡಿಕೇರಿ ಗಾಂಧಿ ಭವನತ್ತು ನಡೆತುವ. ಜಿಲ್ಲರ ಜನಪ್ರತಿನಿಧಿಯ ಜಿಲ್ಲಾ ಪಿಂಜ ತಾಲೂಕು ಮಟ್ಟದ ಅಧಿಕಾರಿಯ ಖನ್ನಪಟ್ಟವು ಈ ಕಾರ್ಯಕ್ರಮಕ್ಕೆ ಕೂಡಿಯಾಡುವ. ದಂಡರ 24-25ನೇ ಸಾಲಕ್ಕೆ ಒತ್ತದಕ್ಕೆ ಕೃಷಿ ಯಾಂತ್ರೀಕರಣ ಪಿಂಜ ಕೃಷಿ ಉತ್ಪನ್ನತ್ರ ಸಂಸ್ಕರಣೆಯ ಕಾರ್ಯಕ್ರಮದ ಅಡಿಯಲ್ಲಿ ಸಾಮಾನ್ಯ ವರ್ಗತ್ರ ರೈತಂಗಕ್ಕೆ 50% ಚಕ್ರಿಯಾಯಿತಿ. ಕೃಷಿ ಹತ್ಯಾರನ್ನ ಕೃಷಿ ಇಲಾಖೆ ಆದ ನೆಲ ಕೊಡಪ. ಈ ಯೋಜನೆ ಅಡಿಯಲ್ಲಿ ಮಿನಿ ಟ್ರಾಕ್ಟರ್, ಪವರ್ ಟಿಲ್ಲರ್, ಕಲ್ಟಿವೇಟರ್, ರೋಟೋವೇಟರ್, ಕಳೆಯಡಪ ಯಂತ್ರ, ಪಂಪ್ಸೆಟ್ ಕೂಡ ನನಗೆ ಕೃಷಿಗೆ ಸಂಬಂಧಪಟ್ಟ